ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಆಕಾಶವಾಣಿ ಹೊಸಪೇಟೆ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಕುರಿತು ಹೂವಿನ ಹಡಗಲಿ ತಾಲೂಕು ಹನಕನಹಳ್ಳಿ ಗ್ರಾಮದ ಯುವ ರೈತರಾದ ಷಣ್ಮುಖ ಎಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರವರು. ನಂತರ ರೈತರಿಗೆ ಸಲಹೆ, ತದನಂತರ ಕೃಷಿ ಗೀತೆಗಳನ್ನು ಆಲಿಸೋಣ. ಇದೀಗ ಕೇಳೋಣ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳ ಕುರಿತು ಹೂವಿನ ಹಡಗಲಿ ತಾಲೂಕು ಹನಕನಹಳ್ಳಿ ಗ್ರಾಮದ ಯುವ ರೈತರಾದ ಷಣ್ಮುಖ ಎಸ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಹನಕನಹಳ್ಳಿ ಗ್ರಾಮದ ಯುವ ರೈತರಾಗಿರ್ತಕ್ಕಂಥ ಷಣ್ಮುಖ ಎಸ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಈ ಭಾಗದಲ್ಲಿ ವಿಶೇಷವಾಗಿ ಮಲ್ಲಿಗೆಯನ್ನು ಬೆಳೀತಾರೆ, ಮಲ್ಲಿಗೆ ಬೆಳೆಗಾರರು ಹೌದು, ಜೊತೆಗೆ ಕಬ್ಬು ಬೆಳೀತಾರೆ, ಮೆಕ್ಕೆಜೋಳ ಬೆಳೀತಾರೆ, ಹಾಗೆಯೇ ಒಂದಿಷ್ಟು ತೆಂಗಿನ ಮರಗಳನ್ನು ಹಾಕ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಒಬ್ಬ ಯುವಕರಾಗಿ ಕೃಷಿಯಲ್ಲಿ ಆಸಕ್ತಿಯಿಂದ ತೊಡಗಿಕೊಂಡು ಕೃಷಿಯಲ್ಲಿ ಅವರು ಆ ಮೂಲಕ ತಮ್ಮ ಬದುಕನ್ನು ಕಂಡುಕೊಂಡಿದ್ದಾರೆ. ಈ ಬಗ್ಗೆ ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಷಣ್ಮುಖ ಅವರೇ. ನಮಸ್ತೆ ಸರ್. ಷಣ್ಮುಖ ಅವರೇ, ನಿಮ್ಗೆ ಎಷ್ಟು ವರ್ಷ ವಯಸ್ಸು? 30 ವರ್ಷ ಸರ್. 30 ವರ್ಷ ವಯಸ್ಸು. ಏನು ಓದಿದ್ದೀರಿ ಷಣ್ಮುಖ ಅವರೇ? ಸರ್, ನಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿದೆ, ITI ಆಗಿದೆ ಸರ್. ಓ, ಡಿಗ್ರಿ ಮುಗಿಸಿದ್ದೀರಿ, ITI ಮಾಡಿದ್ದೀರಿ, ನಂತರ ಕೃಷಿಗೆ ಅವಲಂಬನ ಆಗಿದೆ. ಕೃಷಿಗೆ ಬಂದಿದ್ದೀರಿ. ITIನಲ್ಲಿ ಯಾವ ಬ್ರ್ಯಾಂಚಸ್ಸಲ್ಲಿ ಓದಿದ್ದು ನೀವು? ಸರ್, ITIದಲ್ಲಿ ಎಲೆಕ್ಟ್ರಿಷಿಯನ್ ಮಾಡಿದ್ದೆ ಸರ್. ಮತ್ತೆ ಅಲ್ಲಿ ಎಲೆಕ್ಟ್ರಿಷಿಯನ್ ಮಾಡಿ ಇಲ್ಲಿ ಬೇರೆ ಕಡೆ ಕಂಪ್ನಿಗೆ ಹೋಗ್ಬೇಕಂದ್ರೆ ಆಗಲಿಲ್ಲ. ಅಪ್ಪರು ಮತ್ತು ಅಮ್ಮರು ಲೆಸ್ ಆದ್ರಿಂದ ನಾವು ಇಲ್ಲೇ ಕೃಷಿಯ ಮೇಲೆ ಅವಲಂಬನೆಯಾಗಿ. ನಿಮ್ಮ ಆ ಫೀಲ್ಡಲ್ಲಿ ಏನಾದರೂ ಮಾಡಬೇಕಾಗಿತ್ತಲ್ವ, ಅಂದರೆ ಎಲೆಕ್ಟ್ರಿಷಿಯನ್ ಫೀಲ್ಡಲ್ಲಿ? ಎಲೆಕ್ಟ್ರಿಷಿಯನ್ ಫೀಲ್ಡಲ್ಲಿ ಮಾಡ್ಬೇಕಾಯ್ತು ಸರ್. ಇಲ್ಲಿ ನಾ ಮತ್ತೆ ಮನೆಯಲ್ಲಿ ತೋಟ ಎಲ್ಲ ಮತ್ತು ನಾವೆಲ್ಲ ಇದಾಗುತ್ತೆ ಅಂತೇಳಿ ಆ ಕೃಷಿ ಕಡೆಗೆ ಅವಲಂಬ. ಹಿರಿ ಮಗನ ನೀವು ಮನೆಗೆ? ಹಾಂ, ನಾವೇ ಹಿರಿ ಮಗ ಸರ್. ಅಂದರೆ ಜವಾಬ್ದಾರಿ ಜಾಸ್ತಿ ಇದೆ? ಹಂಗಾರೆ ಜವಾಬ್ದಾರಿ ಜಾಸ್ತಿ ಇರೋದಕ್ಕೋಸ್ಕರನೇ ಕೃಷಿ ಮೇಲೆ ಅವಲಂಬನೆಯಾಗಿ ಕೃಷಿ ಮಾಡ್ತಾ ಇದ್ದೀವಿ ಸರ್. ಈಗ ಎಷ್ಟೆಕರೆ ಭೂಮಿ ಇದೆ ಷಣ್ಮುಖ? ನಮ್ಮದೊಂದು 10 ಎಕರೆ ಇದೆ ಸರ್. ಈಗ 10 ಎಕರೆಯಲ್ಲಿ ಏನೇನು ಬೆಳೀತಾ ಇದ್ರಿ ಸರ್? 10 ಎಕರೆಯಲ್ಲಿ ಈಗ ನಾವು 2 ಎಕರೆ ಮಲ್ಲಿಗೆ ಮತ್ತು ದುನು ಮಲ್ಲಿಗೆ ಇದೆ ಸರ್. ಮತ್ತು 4 ಎಕರೆ ಕಬ್ಬು ಇದೆ ಸರ್. 4 ಎಕರೆ ವರ್ಷ ಮೆಕ್ಕೆಜೋಳ ಬೆಳೀತೀವಿ ಸರ್, ಅದು ಮಳೆಗಾಲಕ್ಕೆ ಮಾತ್ರ. ನೀರಾವರಿ ಎಷ್ಟಿದೆ? ನೀರಾವರಿ 10 ಎಕರೆಗೆ ಆಗ್ತದ? ಇಲ್ಲ ಸರ್, ಒಂದು 6 ಎಕರೆ ಇದೆ ಸರ್ ನೀರಾವರಿ. ಇನ್ನೊಂದು 4 ಎಕರೆ ಹೊರಭೂಮಿ ಬೆಳಿದೀವಿ ಸರ್. ಅಲ್ಲಿ ಏನೇನು ಬೆಳಿತೀರಿ? ಇಲ್ಲಿ ಮೆಕ್ಕೆಜೋಳ ಒಂದಿದೆ ಸರ್. ಅಲ್ಲಿ ಮೆಕ್ಕೆಜೋಳ ಮಾತ್ರ ಬೆಳೆಯೋದು? ಮೆಕ್ಕೆಜೋಳ ಅಷ್ಟೇ ಸರ್. ಇನ್ನು ನೀರಾವರಿದಲ್ಲಿ ಮಾತ್ರ ಮಲ್ಲಿಗೆ ದುಂಡು ಮಲ್ಲಿಗೆ ಮತ್ತೆ ತೆಂಗು ಮತ್ತೆ ಕಬ್ಬು ಬೆಳಿತೀವಿ ಸರ್. ಕಬ್ಬು ಪ್ರತಿ ವರ್ಷ ಬೆಳಿತೀರಿ? ಹಾಂ, ಪ್ರತಿ ವರ್ಷನೂ ಬೆಳಿತೀವಿ. ಯಾವ ತಳಿಯನ್ನು ಹಾಕೋದಿವಿಲ್ಲಿ ಸರ್? ನಾವು ಇಲ್ಲಿ ವಿಜಯನಗರ ಸೂಪರ್ ಫ್ಯಾಕ್ಟರಿಯಿಂದ ಕಳಿಸ್ತಾರೆ ಸರ್. ಅವರು ನಮ್ಮ ನಾಟಿ ಕಬ್ಬು ಇರುತ್ತಲ್ಲ ಅದನ್ನೇ ಹಾಕ್ತೀವಿ ಸರ್ ನಾವು. ಅದು ಒಂದು 35 ಹಿಡಿದು 40-45 ಟನ್ ಬರುತ್ತೆ ಸರ್ ನಮಗೆ ಎವರಿ ಎಕರೆಗೆ. ಎಕರೆ ಸರ್? ಓಹೋ. ಹಂಗಾಗಿ ನಮ್ದು ಈ ಸಲ ಒಂದು 4 ಎಕರೆಗೆ ಒಂದು 170 ಟನ್ ಐತೆ ಸರ್. ಬ್ರಹ್ಮಂಡ್ರಿಗಿ ತಾಲೂಕು ಗಂಗಾಪುರ ಅಲ್ಲಿಗೆ ಹೋಗ್ತದೆ. ಅಲ್ಲಿಗೆ ಹೋಗುತ್ತೆ ಸರ್. ಈ ಸಕ್ಕರೆ ಕಾರ್ಖಾನೆಯವ್ರಿಗೂ ಕಬ್ಬು ಬೆಳೆಗಾರರಿಗೂ ಯಾವ ರೀತಿಯ ಒಪ್ಪಂದ ಆಗಿರ್ತದೆ? ಒಂದು ಅಗ್ರಿಮೆಂಟ್ ಮಾಡಿಕೊಟ್ಟಿರ್ತೀವಿ ಸರ್. ಏನೇನು ಕಂಡೀಷನ್ಸ್ ಇರ್ತವೆ ಅಂದರೆ ಅವರು ಈ ಬೆಳೆ ಕಬ್ಬೆಲ್ಲ ನಾವೇ ಕಟ್ ಮಾಡ್ಕೊಂಡು ಹೋಗ್ತೀವಿ ಇನ್ ಟೈಮಿಗೆ ಅಂತ ಹೇಳ್ತಾರೆ ಸರ್. ಆದರೆ ಇನ್ ಟೈಮಿಗೆ ಆಗಲ್ಲ ಸರ್. ಮತ್ತೆ ಏನು ಮಾಡೋಕ್ಕಲ್ಲ, ನೀವೇ ಇಲ್ಲಿ ನಮ್ಮಲ್ಲೇ ಫ್ಯಾಕ್ಟ್ರಿ ಇರೋದಕ್ಕೋಸ್ಕರ ನಾವು ಅನುಕೂಲ ಆಗೋಕ್ಕೋಸ್ಕರ ಕಬ್ಬೆ ಜಾಸ್ತಿ ಬೆಳಿತಿದ್ವಿ. ಈಗ ಖರ್ಚು ವೆಚ್ಚಗಳು ಕಂಪ್ನಿಯವರೇ ಕೊಡ್ತಾರೆ ಅಂದರೆ ಕಾರ್ಖಾನೆಯವರು ಎಲ್ಲ ನಮ್ಮ ಮೇಲೆ ಹಾಕ್ತಾರೆ ಸರ್. ಪ್ರತಿಯೊಂದು ಟ್ರಾನ್ಸ್ಪೋರ್ಟು, ಆಮೇಲೆ ಕಬ್ಬು ಕಟಾವು ಮಾಡೋವು, ಪ್ರತಿಯೊಂದನ್ನು ನಮ್ಮ ಮೇಲೆ ಹಾಕಿ ಅದನ್ನು ನಮಗೆ ಬರೋ ಅಮೌಂಟಲ್ಲೇ ಕಟ್ ಮಾಡಿ ಕೊಡ್ತಾರೆ ಸರ್. ಮುಂಗಡ ಕೊಡ್ತಾರೆ ಅವರು? ಮುಂಗಡ ಏನು ಕೊಡಲ್ಲ ಸರ್. ನಮ್ಮದು ಕಬ್ಬು ಕಟಾವಾಗಿ 45 ಡೇಸ್ ಆಮೇಲೆ ಕೊಡ್ತಾರೆ ಸರ್ ಅಮೌಂಟ್. ಓಹೋಹೋ. ಈಗ ನಮ್ಮದು ಕಬ್ಬು 50 ನಾಟಿ ಮಾಡಿದ್ವಿ ಅಂದರೆ 1 ವರ್ಷ ಆಮೇಲೆ ಕಟ್ ಮಾಡ್ತಾರೆ ಸರ್. ಕಟ್ ಮಾಡೋಕ್ಕೆ ಎಂಡ್ ಟೈಮಿಗೆ ಬಂದರೆ ಲೇಬರ್ಸ್ ಇದ್ದರೆ ಬರ್ತಾರೆ ಸರ್. ಇಲ್ಲ ಅಂದರೆ 40 ಮಂತ್ಸು 60 ಮಂತ್ಸು ಆಗ್ಬೋದು ಸರ್. ಅದಾದಮೇಲೆ ಕಟ್ ಮಾಡ್ಕೊಂಡು ಅದಾದಮೇಲೆ 45 ಡೇಸಿಗೆ ನಮ್ಮ ಅಮೌಂಟ್ ಹಾಕ್ತಾರೆ ಸರ್. ಅವ್ರು ನಮಗೆ ಗೊಬ್ಬರ ಬೀಜ ಕೊಡ್ತಾರೆ ಸರ್. ಅದಕ್ಕೂ ಸತನ ಬಡ್ಡಿ ಹಾಕ್ತಾರೆ ಸರ್. 1 ರೂಪಾಯಿ 20 ಪೈಸೆ ಈ ಥರ ಅಮೌಂಟ್ ಕೊಡ್ತಾರೆ ಅವರು. ಸಾಲದ ರೂಪದಲ್ಲಿ ಕೊಡ್ತಾರೆ. ಸಾಲದ ರೂಪದಲ್ಲಿ ಕೊಡ್ತಾರೆ ಸರ್. ಆಮೇಲೆ ಗೊಬ್ಬರ ಬೀಜನೂ ಕೊಡ್ತಾರೆ ಸರ್. ಅದಕ್ಕೆಲ್ಲದಕ್ಕೂ ಟ್ಯಾಕ್ಸ್ ಬಡ್ಡಿ ಹಾಕ್ತಾರೆ. ಹ್ಞೂ, ಸ್ವಲ್ಪ ಬಡ್ಡಿ ಹಾಕ್ತಾರೆ ಸರ್. ಓಹೋಹೋ. ಈಗ ನೀವು ಬೇರೆ ಯಾರೋ ಇನ್ನೊಂದು ಕಾರ್ಖಾನೆಯವರು ಸಕ್ಕರೆ ಕಾರ್ಖಾನೆಯವರು ನಮಗೆ ಕೊಡಿ ಅಂತ ಬಂದರೆ ಕೊಡ್ಲಿಕ್ಕೆ ಸಾಧ್ಯತೆ ಇದೆಯಾ ಸರ್? ಕೊಡ್ಬೋದು ಸರ್. ಕೊಡೋಕ್ಕೇನಿದಿಲ್ಲ ಸರ್. ಈಗ ನಾವು ಹೆಂಗಂದ್ರೆ ನಾವು ಒಬ್ಬರ ಹತ್ರ ವ್ಯವಹಾರ ಮಾಡ್ತಾ ಇದ್ವಿ ಅಂದಮೇಲೆ ಮತ್ತೆ ಅವ್ರು ಬಿಟ್ಟು ಇವ್ರಿಗೆ ಇವ್ರು ಬಿಟ್ಟು ಅಂದಾಗ ಮಿಷ್ಟಣಿ ಕ್ಷಣಿಗಾಗಿ ಒಂದು ಟೈಮ್ ಏನರ ಬೆಂಕಿ ಅನಾಹುತಕ್ಕೆ ಅನಾಹುತ ಆಗಲ್ಲ. ಅವ್ರು ಯಾರು ಸ್ಪಂದನೆ ಆಗಲ್ಲ ಸರ್. ನಮ್ಗೆ ಯಾರು ಸ್ಪಂದನೆ ಮಾಡ್ತಾರೋ ಆ ಕಂಪ್ನಿ ನಾವು ಕಬ್ಬು ಕೊಡ್ಬೇಕು ಸರ್. ಅಂದರೆ ಈಗ ಏನಾದರೂ ಅವಘಡಗಳು ಸಂಭವಿಸಿದ್ರೆ ಅವರು ಇಮಿಡಿಯೇಟ್ಲಿ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನಮಗೆ ಲೇಬರ್ ಕಳಿಸಿ ಕಟಾವು ಮಾಡ್ತಾರೆ ಸರ್ ಕಬ್ಬು. ಹಂಗೆ ವಿಜಯನಗರ ಸರ್ ಸರ್ ಬೇರೆ ಫ್ಯಾಕ್ಟ್ರಿಗಳು ಅಷ್ಟು ಸ್ಪೀಡಾಗಿ ಮಾಡಲ್ಲ ಸರ್. ಲೋಕದಲ್ಲಿ ಪಕ್ಕದಲ್ಲಿ ಕೊಟ್ಟು ಎಲ್ಲ ಅನುಭವಿಸಿದ್ದಾರೆ. ಹಂಗಾಗಿ ವಿಜಯನಗರ ಸರ್ ಫ್ಯಾಕ್ಟ್ರಿಗೆ ನಾವು ಕೊಡ್ತಾ ಇದ್ದೀವಿ ಸರ್. ಸೊ ಆ ರೀತಿ ಸ್ಪಂದಿಸ್ತಾರೆ ಸಂದರ್ಭದಲ್ಲಿ ತುರ್ತು ಸ್ಪಂದಿಸ್ಕೋಸ್ಕರ ಅವ್ರಿಗೆ ಕೊಡೋದು ಸರ್. ಮೆಕ್ಕೆಜೋಳ ಸುಮಾರು 4 ಎಕರೆಯಲ್ಲಿ ಬೆಳಿತೀರಿ ಅಂತ ಹೇಳಿದ್ರಿ. ಅದರ ಉದ್ದೇಶ ಏನು ಅಂದರೆ ಮೆಕ್ಕೆಜೋಳ ಬೆಳೆಯೋದಕ್ಕೆ ಕಾರಣಗಳೇನು? ಅದರ ಮಾರುಕಟ್ಟೆ ಚೆನ್ನಾಗಿದೆಯೋ ಅಥವಾ ಲಾಭ ಚೆನ್ನಾಗಿದೆಯೋ ಹೇಗೆ? ಮೆಕ್ಕೆಜೋಳ ಬೆಳೆಯೋದೇನೆಂದರೆ ನಮಗೆ ಖರ್ಚು ಕಡಿಮೆ ಸರ್. ಲಾಭ ಜಾಸ್ತಿ ಸರ್. ಇಳುವರಿನೂ ಚೆನ್ನಾಗಿ ಬರ್ತಾ ಇದೆ. ಈಗ ಒಂದು 2-3 ವರ್ಷದಿಂದ ಚೆನ್ನಾಗಿ ಇಳುವರಿ 20-25 ಕ್ವಿಂಟಲ್ ಮೇಲೆ ಬರ್ತಾ ಇದೆ. ಹಂಗಾಗಿ ಇಳುವರಿಗೆ ಖರ್ಚು ಕಡಿಮೆ ಲಾಭ ಜಾಸ್ತಿ ಆದ್ದರಿಂದ ನಾವು ಮೆಕ್ಕೆಜೋಳ ಬೆಳಿತಾ ಇದ್ದೀವಿ ಸರ್. ಈಗ ಎಲ್ಲಿ ಮಾರುಕಟ್ಟೆ ಸೌಲಭ್ಯ ಇರೋದು? ನಾವು ಮಾರುಕಟ್ಟೆ ಇಲ್ಲಿ ಲೋಕಲ್ ಟೆಂಡರ್ಗೆ ಬಂದಿಟ್ಕೊಂಡು ಮಾಡ್ತಾರೆ ಸರ್. ಲೋಕಲ್ ಇದ್ದಾರೆ ಅಂದರೆ ನಮಗೆ ಎಲ್ಲಿ ರೇಟ್ ಜಾಸ್ತಿ ಇರುತ್ತೋ ನಾವು ಅವ್ರಿಗೆ ಕೊಟ್ಬಿಡ್ತೀವಿ ಸರ್. ಲೋಕಲ್ ಹಳ್ಳಿಗೆ ಬಂತ ಅಲ್ಲಿಗೆ ಬಂದು ತೊಗೊಂಡು ಹೋಗ್ತಾರೆ ಸರ್. ನೀವು APMC ಆಗಲಿ ಈ ಥರದ್ದು APMC ಎಲ್ಲ ಹೊಡಿಬೋದು ಸರ್. ಎಂಟು ಟೈಮಿಗೆ ಅಮೌಂಟ್ ಕೊಡಲ್ಲ ಸರ್ ಅವರು. ಅಂದರೆ ಇಷ್ಟು ದಿನ ಅಂತ ಹೇಳ್ತಾರೆ. ಆಮೇಲೆ ಆಮೇಲೆ ನಿಗದಿತ ಬೆಲೆ ಅಂತ ಹೇಳ್ತಾರೆ. ಅದು ಈ ನಿಗದಿತ ಬೆಲೆ ಇಲ್ಲಿ ಮಾರ್ಕೆಟ್ ರೇಟಿಗಂತೂ ನಿಗದಿತ ಬೆಲೆನೇ ಕಡಿಮೆ ಇರುತ್ತೆ. ಓ, ಹಂಗೆ ಹಂಗೆ ಇರೋದಕ್ಕೋಸ್ಕರ ಇಲ್ಲಿ ಎಲ್ಲಿ ನಮಗೆ ಅನುಕೂಲ ಆಗುತ್ತೋ ಅಲ್ಲೇ ಕೊಟ್ಬಿಡ್ತೀವಿ ಸರ್. ಮೆಕ್ಕೆಜೋಳಕ್ಕೆ ಏನೇನು ಸಮಸ್ಯೆಗಳು? ಸೈನಿಕ ಹುಳು ಒಂದು ಬರುತ್ತೆ ಸರ್ ನಮಗೆ. ಅದು ಸ್ಟಾರ್ಟಿಂಗಲ್ಲೇ ನಾವು ಬೀಜ ಉಪಕಾರ ಮಾಡೋತ್ತಿಗೆ ಸ್ವಲ್ಪ ಸಣ್ಣದಿದೆ ಸ್ಪ್ರೇ ಮಾಡಿ ಒಂದು ಸ್ವಲ್ಪ ಇವು ಬರುತ್ತೆ ಸರ್ ಮೆಡಿಸಿನ್ಗಳು ಅವನ್ನೆಲ್ಲ ಹಾಕಿಬಿಟ್ರೆ ಅಂತ ಏನು ರೋಗ ಕಂಟ್ರೋಲ್ ಆಗ್ಬಿಡುತ್ತೆ ಸರ್. ಇಮಿಡಿಯೇಟ್ಲಿ ಮಳೆ ಚೆನ್ನಾಗಿಬಿಟ್ರೆ ಇಮಿಡಿಯೇಟ್ಲಿ ಬೆಳೆದ್ಬಿಡುತ್ತೆ ಸರ್. ಮಳೆ ಕಡಿಮೆ ಆಗಿಬಿಟ್ರೆ ರೋಗ ಜಾಸ್ತಿ ಆಗ್ಬಿಡುತ್ತೆ ಸರ್. ನೀವು ತೆಂಗಿನ ಗಿಡಗಳೆಲ್ಲ ಇದಾವೆ ಅಂತ ಹೇಳಿದ್ರಿ. ಹ್ಞೂ ಸರ್. ಎಷ್ಟು ವರ್ಷದ ಗಿಡಗಳಿದ್ದಾವೆ, ಅದರ ಇಳುವರಿ ಮತ್ತು ಲಾಭಾಂಶದ ಬಗ್ಗೆ ಹೇಳಿ ಸರ್. ನಾವು ತೆಂಗು ಹಚ್ಚಿ 4 ವರ್ಷಕ್ಕೆ ತೆಂಗಿನಕಾಯಿ ಬಿಡೋಕೆ ಆರಂಭ ಮಾಡಿದ್ವಿ ಸರ್. ಅವು ಈಗ ನಾವು ಒಂದು 12 ವರ್ಷ ಆಯ್ತು ಸರ್. ಈಗ ಕಂಟಿನ್ಯೂ ಬರ್ತಾ ಇದೆ ಸರ್. 4 ಗಿಡಗಳಿದ್ದಾವೆ? 40-45 ಗಿಡ ಇದೆ ಸರ್ ನಮ್ಮ. ಒಂದೆರಡು ಗಿಡಗಳು ಕಾಯಿ ಬಿಡ್ತಾ ಇಲ್ಲ. ಒಂದು ಹಿಂದೆ ಮುಂದೆ ಹೋಗಿರೋ ಹಚ್ಚಿದ್ದೀವಿ ಸರ್. ಮತ್ತೆ ಈಗ ಒಂದು 40 ಗಿಡ ಅಂತ ಕಾಯಿ ಬಿಡ್ತಾ ಇದೆ ಸರ್. ಅದು ಎಳ್ನೀರೇ ಜಾಸ್ತಿ ಸರ್. ನಾವು ಇಲ್ಲಿ ಎಳ್ನೀರಿಗೆ ಜಾಸ್ತಿ ಕೊಡೋದು. ಹ್ಞೂ ಸರ್. ನಮಗೆ ಮನೆಗೆ ಅಂದರೆ ಒಂದೆರಡು ಬಿಟ್ಟಿರ್ತೀವಿ ಸರ್ ಮರಗಳು ಒಣ ಕಾಯಿ ಬೇಕಂತೇಳಿ. ಇನ್ನುಳಿಕೆಲ್ಲ ಇಲ್ಲಿ ಪಕ್ಕದಲ್ಲಿ ಅಡಗಲಿ ಅವ್ರು ಬಂದು ಕಟಾವು ಮಾಡ್ಕೊಂಡು ತೊಗೊಂಡು ಹೋಗ್ಬಿಡ್ತಾರೆ ಸರ್. ಒಂದು ಫರ್ ಕಾಯಿಗೆ ರೇಟ್ ಜಾಸ್ತಿ ಇದ್ರೆ 12 ರೂಪಾಯಿ ತೊಗೊಂತಾರೆ ಸರ್. ಇಲ್ಲಾಂದ್ರೆ 10 ರೂಪಾಯಿ ಒಂದು ತೆಂಗಿನಕಾಯಿ ತೊಗೊಂಡೋಗ್ತಾರೆ ಸರ್. ಎಳ್ನೀರಿಂದ ಒಂದು ಸರ್ 2 ಮಂತ್ಸಿಗೆ ಒಂದ್ಸಲ ಕಟಾವು ಮಾಡೇ ಮಾಡ್ತೀವಿ ಸರ್. ಹೆಚ್ಚಾಗಿ ಎಳ್ನೀರಿಗೆ ಕಟ್ ಆಗ್ತದೆ. ಹ್ಞೂ ಸರ್. ಈ ಕಾಯಿಗೆ ಗುಡಿಗಳಲ್ಲಿ ಪೂಜೆಗೆ ಅದಕ್ಕೆ ಅವಕ್ಕೆಲ್ಲ ಒಂದು 2 ಮನೆಗೋಸ್ಕರ ಒಂದು 2 ಮರ ಬಿಟ್ಟಿರ್ತೀವಿ ಸರ್. ಇನ್ನುಳಿಕೆಲ್ಲ ಎಳ್ನೀರಿಗೆ ಏನು ಮಾಡ್ತೀವಿ ಸರ್. ಈಗ ಒಂದು ವರ್ಷದಲ್ಲಿ ಎಷ್ಟು ಸಲ ನಿಮಗೆ ಅದು ಎಷ್ಟು ಲಾಭಾಂಶ ಸಿಗ್ತದೆ ತೆಂಗಿನ ಗಿಡಗಳಿಂದ ಸರ್? ಅದಕ್ಕೇನಂದ್ರೆ ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸರ್. ನಾವು ಒಂದು ವರ್ಷದಲ್ಲಿ ಒಂದು ಸಲ ಸುತ್ತಲೂ ಗಿಡ ಸುತ್ತಲೂ ಡ್ರೈನೇಜ್ ಮಾಡಿ ಅದಕ್ಕೆ ಇದು ಬತ್ತಿ ತಪ್ಪ ಅಂತೇಳಿ ಮತ್ತೆ ಗೊಬ್ಬರ DAP ಆ ಮಿಕ್ಸೆಡ್ ಎಲ್ಲ ಗೊಬ್ಬರಗಳು ಹಾಕಿ ಜಿಂಕು ಅವೆಲ್ಲ ಹಾಕಿ ಮುಚ್ಚಿ ನೀರು ಬಿಡ್ತಾ ಇರ್ತೀವಿ ಸರ್. 15 ಡೇಸ್ ಒಂದ್ಸಲ ನೀರು ಬಿಡ್ತೀವಿ. ಅದು ಒಂದ್ ಟೈಮ್ ಮಾಡ್ತೀವಿ ಸರ್. ನೀರು ಮಾತ್ರ 15 ಡೇಸ್ ಒಂದ್ಸಲ ಕಂಪಲ್ಸರಿ ನೀರು ಬಿಡ್ತೀವಿ ಸರ್. ಹಂಗಾಗಿ ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಕಾಯಿ ಒಂದು ಗಿಡದಿಂದ ಎಷ್ಟು ಇಳುವರಿ ಸಿಗ್ತದೆ ನಿಮಗೆ ಸರ್? ಒಂದೇ ಸಲ ಅದು ಏನ್ರೀ ಈಗ ಕರೆಕ್ಟಾಗಿ ಕುತ್ಕೊಂಡ್ರೆ ಒಂದಿಗೆ ಒಂದೇ ಹೆಂಡ್ಲಿಗೆ ಒಂದೇ 30-40 ಕಾಯಿ ಕೊಂಡಿರೋ ಸರ್ ಒಂದು ಗುಣಿಗೆ. ಇಲ್ಲ ಹೂ ಕರೆಕ್ಟಾಗಿ ಇದಾಗಲಿಲ್ಲ ಅಂದರೆ 7-8 ಕಾಯಿ ಅಂತ ಫಿಕ್ಸ್ ಮಾಡಿದ್ರು. ಯಾವ ತಿಂಗಳಲ್ಲಿ ಇಳುವರಿ ನಿಮಗೆ ಕಟ್ಟಾಗಿ ಬರೋದು? ನಮಗೆ ಪರ್ಲಿ 2 ಮಂತ್ಸ್ ಒಂದು ಸಲ ಕಟ್ಟು ಮಾಡೇ ಮಾಡ್ತೀವಿ. ಬರ್ತಿರ್ತದೆ ಹ್ಞೂ ಸರ್. ಈಗ ಅದು ಹೆಂಗಂದ್ರೆ ಒಂದರಿಂದ ಒಂಬಳೆ ಹೊಡಿತೀವಿ ಸರ್. ಒಂಬಳೆ ಹೊಡಿತಿರ್ತದೆ ಜಾಸ್ತಿ ಅಂದರೆ ಮಳೆಗಾಲದಲ್ಲಿ ತೆಂಗಿನಕಾಯಿ ಎಳ್ನೀರು ಒಯ್ಯಲ್ಲ ಸರ್, ಆ ಟೈಮಲ್ಲಿ ಸ್ವಲ್ಪ ಬಲ್ತ್ಬಿಡುತ್ತೆ ಸರ್. ಮಳೆಗಾಲದಲ್ಲಿ ಚಳಿ ಇದ್ದಾಗ ಆಗಲ್ಲ. ಈ ಬೇಸಿಗೆ ಟೈಮಲ್ಲಿ ಅಂತೂ ಒಂದು ತಿಂಗಳು ಸ್ವಲ್ಪ ಸಣ್ಣ ಸೈಜ್ ಇದ್ರೆ ಕಡ್ಕೊಂಡ್ಬಿಡ್ತಾರೆ ಸರ್. ಸೊ ಈಗ ಬೇಸಿಗೆ ಬಂದಿದೆ, ಈಗ ನಿಮ್ಮ ತೆಂಗಿನ ಎಳೆನೀರಿಗೆ ಬೇಡಿಕೆ ಇದೆ? ಹೌದು ಸರ್. ಬೆಳಿಗ್ಗೆ ಎಷ್ಟು ಏನು ರೇಟಿಗೆ ಹೋಗ್ತಾ ಇದೆ ಈಗ? ಈಗ 12 ರೂಪಾಯಿ ತೊಗೊಂಡು ಹೋಗ್ತಾ ಇದ್ದಾರೆ. ಓಹೋ, ಬೇಸಿಗೆಯಲ್ಲಿ 12 ರೂಪಾಯಿ ಹೋಗ್ತಾರೆ ಸರ್. ಈಗ ಅದು ಬಿಡಿಸೋದೆಲ್ಲ ಜವಾಬ್ದಾರಿ ಅವ್ರದ್ದೇ? ಅವ್ರದ್ದೇ ಸರ್, ಅವ್ರದ್ದೇ. ಸೀದಾ ಟ್ರಾನ್ಸ್ಪೋರ್ಟ್ ಅವ್ರು ವಿತ್ ಗಾಡಿ ಹಾಕೊಂಡು ಹೋಗೋದು ಅವ್ರದೇ ಸರ್. ಅವ್ರದ್ದೇ ಸರ್. ನಮ್ದು ಎಣಿಸಿ ದುಡ್ಡಿಸ್ಕೊಳ್ಳೋದೊಂದೇ ಅಲ್ಲಿ ಎಣಿಸಿ ಅವ್ರಿಗೆ ದುಡ್ಡು ಕೊಡೋದೊಂದೇ ಅಷ್ಟೇ ಸರ್. ಹೆಚ್ಚುವರಿ ಅಂದ್ರೆ ಒಂದು 100 ಕಾಯಿಗೆ ಒಂದ್ 2 ಕಾಯಿ ಎಕ್ಸ್ಟ್ರಾ ತಗೊಂತಾರೆ ಸರ್. ಅವ್ರು 1,000 ಕಾಯಿ ತಗೊಂಡ್ರೆ ಒಂದು ಈ ತರ ಹೋಗುತ್ತೆ 100 ಕ್ಕೆ 2 ಎರಡರಿಂದ 3 ಕಾಯಿ ತಗೊಂತಾರೆ ಸರ್. ವೇಸ್ಟೇಜ್ ಆಗುತ್ತೆ ಅಂತ. ವೇಸ್ಟೇಜ್ ಆಗುತ್ತೆ ಅಂತೇಳಿ. ಓಹೋ, ಆಮೇಲೆ ಈ ಭಾಗದಲ್ಲಿ ಮಲ್ಲಿಗೆ ಒಂದು ವಿಶೇಷ ಬೆಳೆ. ನೀವು ಮಲ್ಲಿಗೆ ಬೆಳಿತೀವಿ? ನಾವು ಮಲ್ಲಿಗೆ ಬೆಳಿತೀವಿ ಸರ್. ಯಾವಾಗಿನಿಂದ ಇದೆ ಈ ಮಲ್ಲಿಗೆ ಬೆಳೆಯೋ ಸರ್? ನಮ್ಮ ಅಪ್ಪಾಜಿಯವ್ರ ಕಾಲದಿಂದ ಮಾಡ್ತಾ ಇದ್ದಾರೆ ಸರ್. ಅವ್ರು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ದೆ ಮಲ್ಲಿಗೆ ವ್ಯಾಪಾರದಿಂದ. ಅವರಿಂದಲೇ ಸರ್ ನಮಗೆ ಮಾಡಿರೋದು. ನಮ್ಮದು ಫಸ್ಟ್ 2 ಎಕರೆ ಅಷ್ಟೇ ಇತ್ತು ಸರ್, ನಮ್ಮ ಸ್ವಂತ ಭೂಮಿ ಅಂದ್ರೆ ವರ್ಣಭೂಮಿ. ಅದಾದಮೇಲೆ ಮತ್ತೆ ನಮ್ಮ ಅಪ್ಪಾಜಿಯವರು 10 ಎಕರೆ ಇಟ್ಕೊಂಡಿದ್ದಾರೆ ಸರ್. ಸ್ವಂತದ ಮಲ್ಲಿಗೆ ವ್ಯಾಪಾರ ಮಾಡ್ತಾನೆ ಹೊಲ ಕೊಂಡಿರೋ ಸರ್. ಫಸ್ಟಿಗೆ ಅವರೆಲ್ಲ ಮಗ್ಗೆ ಇದು ಮಾಡಿದಾಗ 2 ರೂಪಾಯಿಗೆ 1 ಕೆಜಿ ಸರ್ ಮಗ್ಗೆ. ಆಗ ಲೇಬರ್ ಚಾರ್ಜ್ 1 ಕೆಜಿಗೆ 2 ರೂಪಾಯಿ ಗರಿಯರ್ ಸರ್. ಈಗ 1 ಕೆಜಿಗೆ 110-120 ರೂಪಾಯಿ ಕೊಡ್ತೀವಿ ಸರ್ ಲೇಬರ್ಗೆ. ಹಂಗಾಗಿ ಭಾಳ ಕಾಸ್ತಿ ಆಗುತ್ತೆ ಸರ್. ಈಗ ಅವಾಗ ಇರೋಷ್ಟು ಲಾಭ ಈಗಿಲ್ಲ ಸರ್, ಕಡಿಮೆ ಸರ್. ಏನು ಕಾರಣ? ಯಾಕೆ ಮಾರ್ಕೆಟಿಂಗ್ ವ್ಯವಸ್ಥೆಯಲ್ಲಿ ಮಧ್ಯವರ್ತಿಗಳು ಕಾಟ ಜಾಸ್ತಿ ಸರ್. ಆಮೇಲೆ ರೇಟ್ಗಳು ನಾವು ಈಗ ಹೆಂಗಂದ್ರೆ ಅವಾಗೆಲ್ಲ ನಾವು ಕಡಿಮೆ ರೇಟಿಗೆ ಮಾಡೋದು 50-60 ರೂಪಾಯಿ ಮಾಡಿದ್ರು, ಈಗ 10 ರೂಪಾಯಿದೊಳಗೆ ನಮ್ಗೆ ಖರ್ಚು ಮಾಡ್ಬಿಡೋದು ಸರ್ ಪರ್ ಕೆಜಿಗೆ. ಈಗ 200 ರೂಪಾಯಿ ಮಾಡಿದ್ರೆ 120 ರೂಪಾಯಿ ಕೊಡ್ತೀವಿ, 80 ರೂಪಾಯಿ ಉಳಿತು ನಮಗೆ. ಅವಾಗೆಲ್ಲ ಜಾಸ್ತಿ ಉಳಿಯೋದು ನಮಗೆ. ಈಗ ಭಾಳ ಕಷ್ಟ ಆಗುತ್ತೆ ಸರ್. ಅವಾಗ ಲೇಬರ್ ಚಾರ್ಜ್ ಕಡಿಮೆ ಇತ್ತು, ಈಗ ಲೇಬರ್ ಚಾರ್ಜ್ ಜಾಸ್ತಿ. ಆಮೇಲೆ ರೋಗ ಜಾಸ್ತಿ ಸರ್. ಈಗ ರೆಡ್ಮೇಡ್ಸು ಆಮೇಲೆ ಮಜ್ಜಿಗೆ ರೋಗ ಅಂತೇಳಿ ಒಂದೆರಡು ಇವು ಬರ್ತದೆ ಸರ್. ಆ ಥರ ರೋಗ ಬಂದು ಮಗ್ಗಿಗಳು ಭಾಳ ಇದಾಗ್ತವೆ ಸರ್. ಆಮೇಲೆ ಗೊಣ್ಣೆ ಹುಳು ಕಾಟಕ್ಕೆ ಗಿಡನೂ ಹೋಗ್ತದೆ ಸರ್. ಈಗ ಗೆರೆ ಹುಳು ಕಡಿದು ಗೊಣ್ಣೆ ಹುಳಕ್ಕೂ ನೆಟೆ ಬಂದು ಹೋಗ್ಬಿಡ್ತದೆ ಸರ್ ಮಗ್ಗಿ ಗಿಡಗಳು. ಈ 4-5 ವರ್ಷದ ಗಿಡ ಆಗಿಬಿಟ್ರೆ ಒಂದು 300 ಗಿಡ ಹಚ್ಚಿದ್ರೆ ಒಂದು 30-40 ಗಿಡ ಹೋಗ್ಬಿಡ್ತದೆ ಸರ್ ಒಳಗೆ. ಅವನ್ನೆಲ್ಲ ಪಿಕಪ್ ಮಾಡ್ಕೋಬೇಕಂದ್ರೆ ಈ ಹುಲ್ಲಿಂದು ಜಾಸ್ತಿ ಆಗ್ಬಿಡ ಸರ್. ಈಗ ಲೇಬರ್ಗಳು ಸಿಗಲ್ಲ ಸರ್ ಕಟಿಂಗ್ ಮಾಡೋಕ್ಕೆ. ಈ ಗ್ರೇಸಿಲ್ ಹೊಡೆದು ಕಳೆನಾಶಕ ಹೊಡುತ್ತೆ ಅಂದ ಭೂಮಿ ಎಲ್ಲ ಎಟ್ಟಿಯಾಗಿ ಇಳುವರಿ ಭಾಳ ಕುಂಡಿತಾಗಿ ಸರ್. ಈ ಹಿಂದಿನ ವರ್ಷದಿಂದ ಎಲ್ಲರೂ ಬ್ರಷ್ ಕಟ್ಟರಿಂದ ಹುಲ್ಲು ಕಟ್ ಮಾಡ್ತಾ ಇದಾರೆ ಸರ್. ಹೌದಾ? ಅಂದರೆ ಕಳೆನಾಶಕ ಬಳಸೋದು ಬಿಡ್ತಾ ಇದ್ದಾರೆ? ಬಿಡ್ತಾ ಇದ್ದಾರೆ ಸರ್. ಈ ವರ್ಷ ಕಂಪಲ್ಸರಿ ಅಂದರೂ ಒಂದು 80% ಒಮ್ಮೆಡಿ ಕಂಟ್ರೋಲ್ ಆಗಿದೆ ಸರ್ ಕಳೆನಾಶಕ. ಅಷ್ಟು ಸಮಸ್ಯೆ ಇದೆ ಅಲ್ವಾ? 100% ಕಳೆನಾಶಕ ಯೂಸ್ ಮಾಡೋ ರೈತರು ಇಮ್ಮಿಡಿಯೇಟ್ಲಿ 80% ಕಳೆನಾಶಕ ಬಿಟ್ಟು ಬ್ರಷ್ ಕಟ್ಟರಿಂದ ಯೂಸ್ ಮಾಡ್ತಾ ಇದ್ದಾರೆ ಸರ್. ಒಂದೇ ಇಯರ್ ಇನ್ನು 4-5 ವರ್ಷ ಭಾಳ ಕಳೆನಾಶಕ ಯೂಸ್ ಮಾಡ್ದಂಗಿಂದ ಭೂಮಿಗಳು ಗಿಡಗಳೆಲ್ಲ ಅದ್ರ ಬಂದು ಗಿಡ ಬುಡ ಸಮೇತ ಉಳ್ಳೋದು. ಮಳೆಗಾಳೆ ಬಂದಾಗ ಫುಲ್ ಗಿಡನೇ ಒಂದು 100 ಗಿಡದ್ದಾನೆ ಒಂದು 20-30 ಗಿಡ ಉಳ್ಕೊಂಡೋಗ್ಬಿಡೋ ಸರ್. ಬೇರೆಗೆಲ್ಲ ಕೊಳೆದೇ ಬಂದು ಗಿಡಗಳು. ಕಳೆನಾಶಕ ಅಷ್ಟು ಸಮಸ್ಯೆ ಅಂತ ಗೊತ್ತಿದ್ದು ಇದನ್ನು ಶಿಫಾರಸ್ ಮಾಡೋದು ತಪ್ಪಲ್ವಾ? ಇದನ್ನು ಬಳಕೆ ಮಾಡೋದ್ರ ಬಗ್ಗೆ ಅದು ಅಷ್ಟು ನಮ್ಗೇನು ಅನಿಸ್ಲಿಲ್ಲ ಸರ್. ನಮ್ಮದು ಕರ್ಕಿ ಪತ್ತು ಹುಲ್ಲು ಎಲ್ಲ ಜಾಸ್ತಿ ಇರುತ್ತಲ್ಲ ಸರ್. ಅವಾಗ ಕಡ ಹೋಗಲ್ಲ ಅಂತೇಳಿ ಇದಕ್ಕೆ ಒಂದ್ಸಲ ಸ್ಪ್ರೈ ಮಾಡಿಬಿಟ್ರೆ ಒಂದು ಅವಾಗೆಲ್ಲ 200 ರೂಪಾಯಿ 180 ರೂಪಾಯಿ ಒಂದು ಲೀಟ್ರ್ ಸಿಗತ್ತೆ ಸರ್. ಅವಾಗೆಲ್ಲ ಸ್ಪ್ರೈಗೆ ಏನಂದರೆ ಒಂದು 300-350 ರೂಪಾಯಿದಾಗೆ 1 ಎಕರೆ ಹೊಲ ಹೊಡ್ಕೊಂಡು ಬಂದ್ಬಿಡೋದು ಸರ್. ಖರ್ಚು ಕಡಿಮೆ ಆಗೋದು. 2,500-3,000 ಕೊಟ್ಟು ಲೇಬರ್ ಕೂಡ ಕೆತ್ಸೋದ್ನ ಬದಲು ಅದನ್ನು ಮಾಡೋರು. ಅದು ಯಾವಾಗ ಬರ್ತಾ ಒಂದು 4-5 ವರ್ಷ ಆಮೇಲೆ ಅದು ಈಗ ಜಾಸ್ತಿ ಆಗಿದೆ ಸರ್. 200 ರೂಪಾಯಿ ಲೀಟ್ರದ ಕಳೆನಾಶಕ 800-900 ರೂಪಾಯಿ ಆಗಿದೆ ಸರ್ ಒಂದು ಲೀಟ್ರ್ ಕಳೆನಾಶಕ. ಅಂದ್ರೆ ಈ ಭಾಗದಾಗ ಯಾವ ಪರ್ತಿ ಯೂಸ್ ಮಾಡ್ಬೋದು ಅನ್ಕೊಂಡ್ಗೆ ಈಗ ನಾವೇ ಬಿಟ್ಬಿಟ್ಟಿವಿ ಸರ್. ಈಗಲ್ಲ ಎಷ್ಟು ವರ್ಷ ಆಯ್ತು ನೀವು ಕಳೆನಾಶಕ ಬಳಸೋದು ಬಿಟ್ಟು? ಈಗ 1 ವರ್ಷ ಸರ್. ಹಿಂದಿನ ವರ್ಷ ಯೂಸ್ ಮಾಡಿದ್ದೀವಿ. ಎಲ್ಲ ಹೆಂಗಂದ್ರೆ ಬರ್ತಾ ಬರ್ತಾ ಇಳುವರಿ ಯಾವಾಗ ಹಿಂದಿನ ವರ್ಷ ಭಾಳ ಕುಂಠಿತ ಆಗ್ಬಿಡ್ತು. ಆಮೇಲೆ 2 ವರ್ಷ ಲಾಕ್ಡೌನಲ್ಲಿ ನಮಗೆ ರೇಟ್ ಸಿಗಲಿಲ್ಲ, ಆಮೇಲೆ ಮಾರ್ಕೆಟಿಂಗ್ ಇರಲಿಲ್ಲ, ಅವೆಲ್ಲ ಹೊರತಾ ಈ 2 ವರ್ಷ ಭಾಳ ಜನಕ್ಕೆ ಭಾಳ ಅನುಭವ ಆಗ್ಬಿಡ್ತು. ರೇಟ್ ಇದೆ, ಮಲ್ಲಿಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ ಕಳೆನಾಶಕ ಯೂಸ್ ಮಾಡೋದ್ರಿಂದ ನಮಗೆ ಮಗ್ಗೆ ಬರ್ತಾ ಇಲ್ಲ ಅಂತೇಳಿ. ಅವಾಗೆಲ್ಲರೂ ಬ್ರಷ್ ಕಟರ್ ಅಂತೇಳಿ ಮಿಷನ್ಗಳಿಂದ ಯೂಸ್ ಮಾಡಾಕತ್ತಾರೆ ಸರ್. ಈ ವರ್ಷ ಗಿಡಗಳೆಲ್ಲ ಚೆನ್ನಾಗಿ ಬಂದಿದೆ ಸರ್. ಈ ವರ್ಷ ಇನ್ನು ಈ ವರ್ಷ ಇಳುವರಿ ಹೆಂಗೆ ಬರ್ತಾ ನೋಡ್ಬೇಕು ಸರ್. ಒಟ್ಟೆ ಕಳೆನಾಶಕ ಭಾಳ ಕಡಿಮೆ ಆಗಿದೆ ಸರ್ ಈ ವರ್ಷ. ಒಂದು 20% ಯೂಸ್ ಮಾಡ್ಬೋದು ಸರ್. ಅದು ಇನ್ನೊಂದು 2-3 ವರ್ಷಕ್ಕೆಲ್ಲ 100% ಕಳೆನಾಶಕನ ಕಂಪಲ್ಸರಿ ಬ್ಯಾನ್ ಮಾಡ್ತೀವಿ ಸರ್. ಮಲ್ಲಿಗೆ ಎಲ್ಲಿ ಮಾರಾಟ ಮಾಡ್ತೀರಿ ನೀವು ಸರ್? ನಾವು ಮಲ್ಲಿಗೆನ ನಮ್ಮ ಹೂವಿನ ಹಡಗಲಿ ಇಲ್ಲಿ ಒಂದು ಸಂಘ ಮಾಡಿದ್ದೀವಿ ಸರ್, ಮಲ್ಲಿಗೆ ಸಂಘ ಅಂತೇಳಿ. ಆ ಸಂಘದ ವತಿಯಿಂದ ಗಾಡಿ ಬಿಡ್ತಾರೆ ಸರ್, ಹೂವಿನ ಗಾಡಿ. ಅವರು ಅಲ್ಲಿ ಮಲ್ಲಿಗೆ ಗಾಡಿ ಹಾಕಿದ್ರೆ ನಾವು ದಾವಣಗೆರೆ ನಾವು ಅಲ್ಲಿ ಇದೆ ಸರ್ ಒಂದು ಮಾರ್ಕೆಟಿಂಗ್. ಅಲ್ಲಿ ಅವ್ರು ಏನು ರೇಟ್ ಹೇಳ್ತಾರೋ ಆ ರೇಟಿಗೆ ನಾವು ಇಲ್ಲಿ ಮಗ್ಗೆ ಹಾಕ್ಬೇಕು ಸರ್ ಅಷ್ಟೇ. ಹಂಗಾಗಿ ಅವ್ರು ಏನು ಮಾಡ್ತಾರೆ ಅಲ್ಲಿ ಅವ್ರ ಅನುಕೂಲ ತಕ್ಕಂಗೆ ಅವರೆಲ್ಲ ಕೋಟ್ಯಾಧಿಪತಿಗಳಾಗಿದ್ದಾರೆ ಸರ್ ಮಾರ್ಕೆಟ್ ನೋಡಿ. ನಾವುಗಳು ಇನ್ನೇ ಇಲ್ಲಿನ ರೈತರಾಗೇ ಇದೀವಿ, ನಮ್ಗೇನು ಲಾಭ ಇಲ್ಲ ಸರ್. ಈಗ ಅವ್ರ ಓನರ್ಗಳು ಮನೆಗಳು ನೋಡಿಬಿಟ್ರೆ ಹೈ ಕ್ಲಾಸ್ ಆಗಿದ್ದಾರೆ ಸರ್. ಓಹ್, ಮಧ್ಯವರ್ತಿಗಳು ಮಾರ್ಕೆಟಿಂಗ್ ಮಾಡೋ ಸಿಸ್ಟಮ್ ಅವರು. ಅಲ್ಲಿ ಮಾರಾಟ ಕಟ್ಟಿ ಮಾರೋರಿಗೆ ಅಷ್ಟು ವ್ಯಾಲ್ಯೂ ಇಲ್ಲ ಸಲ ಇಲ್ಲ. ಏನ ಕುಂತು ಮಾರ್ಕೆಟಿಂಗ್ ಅವ್ರಿಗೆ ಇವರಿಗೆ ಸಪ್ಲೈ ಮಾಡ್ತಾರಲ್ಲ ಅವ್ರು ಕೋಟ್ಯಾಧಿಪತಿಗಳಾಗಿದ್ದಾರೆ ಸರ್. ಅದನ್ನ ಚೇಂಜ್ ಮಾಡೋಕ್ಕೋಸ್ಕರ ಈಗ ಮಲ್ಲಿಗೆ ಎಫ್ ಯು ಅಂತ ಮಾಡಿದ್ವಿ ಸರ್. ಎಫ್ ಯು ಮಾಡಿದೀವಿ, ಆ ರೈತರೆಲ್ಲ ಬಂದು ಅದಕ್ಕೆ ಹೊಂದಾಣಿಕೆ ಮಾಡ್ಕೊಂಡು ಅದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ತಗೋಬೇಕಂತ ನಾನು ರೈತರಿಗೆ ಹೇಳ್ತೀನಿ ಸರ್. ಈಗ ಮಲ್ಲಿಗೆ ಬೆಳೆಗಾರರಿಗೆ ಎಫ್ ಯು ಆಗಿದೆ ಸರ್. ಮಲ್ಲಿಗೆ ಎಫ್ ಯು ಆಗಿದೆ ಸರ್. ಮಲ್ಲಿಗೆ ಈ ಸಲ ಎಲ್ಲ ಫರ್ಟಿಲೈಸರ್ ಲೈಸೆನ್ಸ್ ಮತ್ತು ಫರ್ಟಿಸೈಡ್ಸ್ ಲೈಸೆನ್ಸ್ ಎಲ್ಲ ಅಪ್ಲೈ ಮಾಡಿದ್ವಿ ಸರ್, ಬಂದಿದೆ. ಈಗ ಗೊಬ್ಬರ ಎಲ್ಲ ತರಿಸಿದ್ವಿ ಸರ್ ರೈತರಿಗೋಸ್ಕರನೇ. ಅದೆಲ್ಲ ರೈತರು ನಮ್ಮ ಇಲ್ಲಿ ಭಾಗದ ರೈತರಿಗೆಲ್ಲ ಅನುಕೂಲ ಮಾಡಿಕೊಂಡು ತಗೊಂಡು, ಏನು ನಮ್ಮ ಹಡಗಲಿ ಮಾರ್ಕೆಟ್ ಔಷಧಿ ಅಂಗಡಿ ಮಾರ್ಕೆಟ್ ಇದೆಲ್ಲ ಅದಕ್ಕಂತೂ ಕಡಿಮೆ ರೇಟಲ್ಲಿ ರೈತರಿಗೆ ಕೊಡ್ಬೇಕು ಅನ್ಕೊಂಡಿದ್ವಿ ಸರ್ ನಾವು ಎಫ್ ಯು ದಿಂದ. ಅದರಿಂದ ಯೂಸ್ ಮಾಡ್ಕೊಂಡು ಆಮೇಲೆ ಮಾರ್ಕೆಟಿಂಗ್ ಸ್ವಲ್ಪ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ವಿ ಸರ್. ಒಮ್ಮೆಟ್ಟಿಗೆ ಯಾವುದು ಚೇಂಜ್ ಮಾಡೋಕೆ ಆಗಲ್ಲ ಸರ್. ಈಗ ಯಾಕಂದ್ರೆ ಎಲ್ಲ ರೈತರು ಅಲ್ಲಿ ಮಾರ್ಕೆಟ್ ಹತ್ರ ಅಡ್ವಾನ್ಸ್ ಇಸ್ಕೊಂಡು ಅವ್ರ ಜೀವನಕ್ಕೆ ಉಪಯೋಗ ಮಾಡ್ಕೊಂಡಿದ್ದಾರೆ ಸರ್. ಒಮ್ಮೆಟಿಗೆ ಚೇಂಜ್ ಮಾಡ್ಬೇಕಂದ್ರೆ ಅದಾಗಲ್ಲ ಸರ್, ಸ್ವಲ್ಪ ದಿನ ಕಾಲ ಹಿಡಿತೈತೆ. ಒನ್ ಇಯರ್ ಆಗಲಿ ಟೂ ಇಯರ್, ದಲ್ಲಾಳಿಗಳಿಂದಾಗಲಿ ಮಾರಾಟಗಾರರಿಂದಾಗಲಿ ಇವರು ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟಿರ್ತಾರೆ. ಅಡ್ವಾನ್ಸ್ ಇಸ್ಕೊಂಡ್ಬಿಟ್ಟಿರ್ತಾರೆ ಸರ್ ದಲ್ಲಾಳಿಗಳಿಗೆ. ನಾವೇನಾದ್ರೆ ಒಮ್ಮೆಟಿಗೆ ನಮ್ಗೆ ಹಾಕ್ರಿ ಅಂದ್ರೆ ನಮ್ಮ ರೈತರು ಎಲ್ಲರ ಹಾಕಕ್ಕೆ ಅವರೆಲ್ಲ ರೊಕ್ಕ ವ್ಯವಹಾರಿಕವಾಗಿ ಸೆಟ್ ಮಾಡಿರೋದು ಚೇಂಜ್ ಆಗಲ್ಲ ಸರ್. ಒಮ್ಮೆಟಿಗೆ ಒಂದು ಸಿಕ್ಸ್ ಮಂತ್ಸ್ ಬೇಕು ಸರ್ ಚೇಂಜ್ ಮಾಡ್ಬೇಕಂದ್ರೆ. ಈಗ ಎಫ್ ಪಿ ಓದಿಂದ ಇದನ್ನ ಸುಧಾರಣೆ ಮಾಡ್ಲಿಕ್ಕೆ ಆಗ್ತದ? ಮಾಡ್ಬೇಕು ಸರ್ ಸ್ಟಾರ್ಟಿಂಗ್. ಅದನ್ನೇ ಈಗ ದಲ್ಲಾಳಿಗಳು ಯಾರೋ ಫೈನಾನ್ಸಿಯಲ್ ಸಪೋರ್ಟ್ ಮಾಡ್ತಾರಲ್ವಾ, ಅದನ್ನ ಎಫ್ ಪಿ ಓದ ಮಾಡ್ಲಿಕ್ಕೆ ಆಗ್ತದ ಏನಾದ್ರೂ? ನಾವು ಅದೇ ಎಫ್ ಪಿ ಓದಿಂದ ನಾವು ಹಣಕಾಸು ವ್ಯವಹಾರ ಮಾಡಿದ್ರೆ ನಮ್ದು ಇದನ್ನ ಎಫ್ ಪಿ ಓಕ್ಕ ಓನ್ಲಿ ಎಲ್ಲರದ್ದು ಅಂತೇಳಿ ಮಿಸ್ಯೂಸ್ ಮಾಡ್ಕೊಂತಾರೆ ಸರ್. ಅದೊಂದೇನಂದ್ರೆ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅನ್ಕೊಂಡಿದ್ವಿ, ಅವರೇ ರೈತರೇ ಅದಕ್ಕೆ ನಮ್ದು ಎಫ್ ಯು ಅಂತೇಳಿ ಅವರೇ ಬರ್ಬೇಕು ಸರ್. ಅವ್ರಿಗೆ ಏನು ಅನುಗುಣ ಬೇಕೋ ಎಲ್ಲನೂ ಮಾಡ್ತೀವಿ. ಮಾರ್ಕೆಟಿಂಗ್ ಸಿಸ್ಟಮ್ ನಿಮ್ಮ ಪಾತ್ರ ಏನು ಸರ್? ಈಗ ನಾವು ಅಲ್ಲೇ ವರ್ಕ್ ಮಾಡ್ತಾ ಇದೀವಿ ಸರ್, ಈಗ ಸಿ ಇ ಓ ಆಗಿ. ಈಗ ಟ್ರಾನ್ಸ್ಪೋರ್ಟಿಂಗ್ ಎಲ್ಲನೂ ನೋಡ್ಬೇಕು ಸರ್ ಈ ಸಿಕ್ಸ್ ಮಂತ್ ಅಲ್ಲಿ ಹೆಂಗ್ ಮಾಡ್ತಾರೆ. ನಿಮ್ಗೆ ತರಬೇತಿ ಆಗಿದೆಯಾ ಎಫ್ ಪಿ ಓಗಳನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಏನ್ ಮಾಡಬೇಕು ಸರ್? ಅದ್ರ ಬಗ್ಗೆ ಟ್ರೈನಿಂಗ್ ಆಗಿದೆ ಸರ್. ಮೊನ್ನೆ ಇದು ಹೋಗಿದ್ವಿ ಸರ್ ಬೆಂಗಳೂರು, ಅಲ್ಲಿ ಹೋಗಿ ಒಂದು ಟ್ರೈನಿಂಗ್ ಆಗಿದೆ ಸರ್ ಲಾಲ್ಬಾಗ್ನಲ್ಲಿ. ಅಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಬಂದು ಮೊನ್ನೆ ಇಲ್ಲಿ ಜೆ ಕೆ ವಿ ಕೆ ಕಂಪ್ನಿ ಒಳಗೆ ಬಂದ್ ಮಾಡಿದ್ರು ಸರ್ ಟ್ರೈನಿಂಗ್ ಸೆಂಟ್ರಲ್ಲಿ. ನಮಗೆ ಅವರು ಅಲ್ಲಿ ಟ್ರೈನಿಂಗ್ ಏನು ಹೇಳಿದ್ರೆ ಅಂದರೆ ಓನ್ಲಿ ಟ್ಯಾಕ್ಸ್ ಕಲೆಕ್ಷನ್ ಯಾವ ಥರ ಆಗುತ್ತೆ, ನಿಮ್ಮ ಆಡಿಟ್ ಮಾಡ್ಸೋದು ಹೆಂಗೆ, ಆಮೇಲೆ ಇದು ಟ್ರಾನ್ಸ್ಪೋರ್ಟ್ ಮಾಡಿದ್ನ ಎಲ್ಲ ಕರೆಕ್ಟ್ ಇಯರ್ ಎಂಡ್ ಮಾಡಬೇಕು, ಬೇರೆ ಟ್ಯಾಕ್ಸ್ ಕಟ್ಟೋದು ಹೆಂಗೆ, ನಿರ್ದೇಶಕರು ಈ ಕಂಪ್ನಿ ಆ್ಯಕ್ಟ್ ಪ್ರಕಾರ ಮಾಡಿಬಿಟ್ರೆ ಸರ್. ನಾವೇನು ಸ್ವಲ್ಪ ಲೇಟ್ ಮಾಡಿದರೆ ಬೇರೆ ಟ್ಯಾಕ್ಸ್ ಕಟ್ಬೇಕು ಸರ್. ಅಕೌಂಟೆಬಿಲಿಟಿ ಬಗ್ಗೆ ಮಾತ್ರ ಟ್ರೈನಿಂಗ್ ಆಗ್ತದೆ, ಅದೇ ಆಗ್ತದೆ ಸರ್. ರೈತರಿಗೆ ಏನು ಬೇಕು ಏನು ಬೇಡ ಅದನ್ನು ಹೇಳ್ತಿಲ್ಲ, ರೈತರಿಂದ ಹೆಂಗೆ ಯೂಸ್ ಮಾಡ್ಬೇಕಂತೇಳಿ ಟ್ರೈನಿಂಗ್ಗಳು ಸ್ವಲ್ಪ ಆಗ್ಬೇಕು ಸರ್ ಎಫ್ ಯು ಇದ್ರಿಗೆ, ಸಿ ಓಗಳಿಗೆ, ಎಲ್ಲರಿಗೆ. ಈಗೇನು ಓನ್ಲಿ ನಮಗೆ ಬೇರೆ ಟ್ರಾನ್ಸಾಕ್ಷನ್ ಯಾವ ಬಗ್ಗೆ ಟ್ಯಾಕ್ಸಿಂದ ಎಲ್ಲ ಹೇಳ್ತಿದ್ದಾರೆ, ಹೆಂಗೆ ರೈತರನ್ನ ಒಗ್ಗೂಡಿಸ್ಕೊಂಡು ಅವರಿಂದ ನಾವು ಹೆಂಗೆ ಮೆಟೀರಿಯಲ್ ತೊಗೊಬೇಕಂದು ಮಾರಾಟ ಮಾಡ್ಬೇಕಂತ ಹೇಳ್ತಾ ಇಲ್ಲ ಸರ್. ಸ್ವಲ್ಪ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಸಿ ಇ ಓ ಅವರಿಗೆ ಇನ್ನೊಂದೇ ಟ್ರೈನಿಂಗ್ ಆಗ್ಬೇಕು ಸರ್. ನಿಮ್ಮ ಕನಸುಗಳೇನು ಈ ಒಬ್ಬ ಮಲ್ಲಿಗೆ ಬೆಳೆಗಾರರಾಗಿ? ನಮ್ಮ ಏನೇನು ಮಾಡ್ಬೋದು, ಏನೇನು ಆಗಬೇಕಾಗಿದೆ ಅಂತ ನೀವು ಕಾಣ್ತಾ ಇದ್ದೀರಾ ಸರ್? ನಮ್ಮ ಕನಸು ಏನಂದರೆ ಈ ಹೂವಿನ ಹಡಗಲಿ ಮಲ್ಲಿಗೆ ಅಂತ ಇದಲ್ಲ ಸರ್, ಇದು ನಮ್ಮ ದೇಶದಲ್ಲಿ ಪ್ರಸಿದ್ಧಿ ಆಗ್ಬೇಕು ಸರ್, ಎಲ್ಲ ಕಡೆಗೂ ಇದು ಟ್ರಾನ್ಸ್ಪೋರ್ಟ್ ಆಗ್ಬೇಕು ಸರ್. ಅಂದರೆ ಇದು ಓನ್ಲಿ 24 hours ಒಳಗಿರೋಕ್ಕೋಸ್ಕರ ಇದನ್ನು ಟ್ರಾನ್ಸ್ಪೋರ್ಟ್ ಮಾಡೋದು ಭಾಳ ಕಷ್ಟ ಆಗ್ತದೆ ಸರ್. ನಮ್ಮ ಪ್ಯಾಕೇಜ್ ಹೌಸ್ ಥರ ಕೊಟ್ಟು ಅದೇನಾರ ಕಂಡುಹಿಡಿದು ಅದು 2-3 days ಯೂಸ್ ಆಗಂಗೆ ಮಾಡಿದ್ರೆ ನಮಗೆ ಎಲ್ಲ ಕಡೆ ಸಪ್ಲೈ ಮಾಡೋಕ್ಕೆ ಅನುಕೂಲ ಆಗುತ್ತೆ ಸರ್. ಎಷ್ಟು ಬೇಕಾದರೂ ಸ್ಟಾಕ್ ಮಾಡ್ಬೋದು ಸರ್. ಅಂದರೆ ಅದು 24 hours ಇರೋಕ್ಕೋಸ್ಕರ ಸ್ಟಾಕ್ ಬೇರೆ ಕಡೆ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಭಾಳ ತೊಂದರೆ ಆಗ್ತದೆ ನಮಗೆ. ಓಹೋ, 24 hours ಆಗುತ್ತೆ. ಆಮೇಲೆ ಅದರದ್ದು ಏನಂದರೆ ಸರ್ಕಾರದಿಂದ ಈಗೇನು ಓನ್ಲಿ ಉದ್ಯೋಗ ಖಾತ್ರಿ ಒಳಗೆ ನಮಗೆ ಗಿಡ ಹಚ್ಚೋಕ್ಕೆ ಪೇಮೆಂಟ್ ಮಾಡ್ತಾರೆ ಸರ್. ಈ 6 months 1 year ಆದರೂ BOC ಎಂಟ್ರಿ ಮಾಡೋದಲ್ಲ. ಹಂಗಾದಾಗ ಎಲ್ಲಿ ರೈತರು ಹೂವಿನ ಬೆಳೆಗೆಯನ್ನು ಇಷ್ಟಪಡ್ತಾರೆ ಸರ್, ಬೇರೆ ಬೆಳೆಗೆ ಹೋಗ್ಬಿಡ್ತಾರೆ ಸರ್. ಆದರೂ ಈ ಸಲ ನಮ್ಮ ಏರಿಯಾದಲ್ಲಿ ದುಂಡು ಮಲ್ಲಿಗೆ ಮತ್ತು ಮಲ್ಲಿಗೆ ಸೇರಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಸರ್, ಹೆಚ್ಚಿಗೆ ಮಾಡಿದ್ರೆ ಸರ್. ಎಲ್ಲ ದುಂಡು ಭೂಮಿಗಳಾಗಿದ್ದಂಥ ಜಾಸ್ತಿ 1/2 acre 1 acre ಈ ಥರ ಬೆಳೆಗಳು ಜಾಸ್ತಿ ಮಾಡಿದ್ದಾರೆ ಸರ್ ತೋಟಗಳು. ಅಲ್ಲ, ಒಂದು ಕಡೆ ಹೂವಿನ ಬೆಳೆಯ ಪ್ರಮಾಣದ ಕಡಿಮೆ ಆಗ್ತಾ ಬರ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮೊದಲು ಬೆಳೀತಿದ್ದ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಮಲ್ಲಿಗೆ ಬೆಳೆಯೋರು ಅವಾಗೆಲ್ಲ 5-6 acre 10-8 acre ಗಟ್ಟಲೆ ಇದ್ದು ಸರ್ ಹೂವಿನ ತೋಟಗಳು. ಈಗೆಲ್ಲ ಏನಾಗಿದೆ, ಆ ಫ್ಯಾಮಿಲಿಗೆ ಎಷ್ಟು ಅನುಕೂಲ ಆಗುತ್ತೆ, 1 acre 200 ಗಿಡ 300 ಗಿಡ 1/2 acre 1/2 acre ಗುಂಟೆ ಲೆಕ್ಕಕ್ಕೆ ಹಚ್ಕೊಂಡು ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ. ಏನು ಕಾರಣ ಅದಕ್ಕೆ? ಲೇಬರ್ ಒಂದು ಸರ್, ಆಮೇಲೆ ಖರ್ಚು ಜಾಸ್ತಿ ಆದರೂ ಟೈಮ್ ಇನ್ ಟೈಮಿಗೆ ಮಗ್ಗೇರಿಯಕ್ಕೆ ಲೇಬರ್ ಸಿಗ್ಲದಾಗ ಆಮೇಲೆ ರೇಟ್ ಇಮಿಡಿಯೇಟ್ಲಿ ಕುಸಿತ ಹೋದಾಗ ಆಳಿಗೆ ಕೊಡೋಕ್ಕಾಗಲ್ಲ ಸರ್ ಅಮೌಂಟು. ಅದು ಒಂದು ಕಾರಣಕ್ಕೋಸ್ಕರನೇ ಅದು ಸ್ವಲ್ಪ ಇಂಜರಿತ ಬಂದಿದೆ. ಆಮೇಲೆ ಸರ್ಕಾರದ ವರ್ಷ ವರ್ಷ ನಮಗೆ ಉದ್ಯೋಗ ಖಾತ್ರಿ ಒಳಗೆ ಅದು ಮಡಿ ಮಾಡಿ ಎಲ್ಲ ಮಾಡ್ತೀವಿ ಸರ್ ನಾವು. ಆ ಖರ್ಚು ಜಾಸ್ತಿ ಬರ್ತೈತೆ, ನೀವು ಇನ್ ಮಾಡ್ರಿ ಅಂದರೆ ಪ್ರಪೋಸಲ್ ಕಳಿಸ್ತೀವಿ ಅಂತ ಹೇಳ್ತಾರೆ ಸರ್. ಪ್ರಪೋಸಲ್ ಒಂದು ವರ್ಷ ಆದರೂ ಇನ್ನು ಅದು ಅಪ್ರೂವ್ ಆಗ್ತಾ ಇಲ್ಲ ಸರ್. ಎನ್ ಜಿ ಓದಲ್ಲಿ ಅಂದರೆ ಈ ನರೇಗಾದಲ್ಲಿ ಇದಕ್ಕೊಂದು ಸ್ಪೇಸ್ ಕೊಟ್ಟರೆ ಅನುಕೂಲ ಆಗ್ತದೆ. ಹ್ಞೂ ಸರ್, ವರ್ಷ ಕೊಡ್ಬೇಕು ಸರ್ ಮಲ್ಲಿಗೆ ಬೆಳೆಗಾರರಿಗೆ. ವರ್ಷ ಇಷ್ಟಂತೇಳಿ ಮೈಂಡೆಸ್ 1 acre ಮೈಂಡೆಸ್ನ ಸೆಟ್ ಮಾಡ್ಬೇಕು ಸರ್. ಇಷ್ಟು 1 acre ಇಷ್ಟು ಮಾಡ್ತಾರೆ ಅಂತೇಳಿ ಜಿಯೋ ಟ್ಯಾಗ್ ಫೋಟೋ ಪ್ರಕಾರ ಅದನ್ನ ಮೈಂಡ್ ಸೆಟ್ ಮಾಡ್ಬೇಕು ಸರ್. ಇದನ್ನು ನೀವು ಒತ್ತಡ ಹಾಕಿದ್ದೀರಾ? ಹ್ಞೂ ಸರ್, ಅದರಲ್ಲಿ ZPCO ಅದೆಲ್ಲ ಪ್ರಪೋಸಲ್ ಮಾಡಿ ಅದು ನಾವು ಮಾಡಿದ್ದೆಲ್ಲ ವಿಡಿಯೋ ಸಮೇತ ಸಿ ಇ ಓ ಕಳಿಸಿದ್ವಿ ಸರ್ ಒಂದ್ಸಲ ನೋಡೋಣ ಅಂತ ಹೇಳ್ತಿದ್ದಾರೆ ಸರ್. ನೋಡ್ಬೇಕು ಸರ್ ಏನು ಮಾಡ್ತಾರೆ ಅಂತೇಳಿ. ಆಮೇಲೆ ಇನ್ನೊಂದೇನಂದ್ರೆ ನಮಗೆ ಉದ್ಯೋಗ ಖಾತ್ರಿಂದ ನರ್ಸರಿಗೆ ರೈತರಿಗೆ ಕೊಡ್ಬೇಕು ಸರ್. ನಾನು ಹೇಳೋದು ಇಷ್ಟು ಅಗಿ ಬೆಳಿತೀವಿ ಟ್ರಾನ್ಸ್ಪೋರ್ಟ್ ಮಾಡಿ ಅಂತೇಳಿ ಹೂವಿನ ಅಡುಗೆ ಮಲ್ಲಿಗೆ ಬೆಳೆಗೆ ನರ್ಸರಿಗಳಿಗೆ ರೈತರಿಗೆ ಕೊಡ್ಬೇಕು, ಪರ್ಸನಲ್ ಆಗಿ ಒಬ್ಬೊಬ್ಬರಿಗೆ ಕೊಡ್ಬೇಕು. ಈ ಗುಂಪುಗಳಲ್ಲಿ ಮಾಡಿದ್ರೆ ಗುಂಪುಗಳು ಹೊಲಗಳಿಗೆ ಒಬ್ಬರು ಒಗ್ಗಟ್ಟಾರ ಒಬ್ಬರು ಒಗ್ಗಟ್ಟಾಗಲ್ಲ, ಪರ್ಸನಲ್ ಆಗಿ ಒಬ್ಬರಿಗೆ ವರ್ಷಕ್ಕೆ ಇಷ್ಟನಂಗೆ ಬೆಳೆದ್ರೆ ಅವ್ರು ಇಷ್ಟು ಮೈಂಡಸ್ ಅಮೌಂಟ್ ಆಗ್ತು ಅಂತೇಳಿ ಕೊಡ್ಬೇಕು. ಅವರು ನರ್ಸರಿ ಮಾಡಿ ಸಸಿಗಳನ್ನು ಮಾಡಿ ಮಾರಾಟ ಮಾಡ್ತಾರೆ, ಅವರಿಗೆ ಕೊಡಲಿ, ತೋಟಗಾರಿಕೆ ಇಲಾಖೆಯವರಿಗೆ ಕೊಡಲಿ, ಅವರು ನಮ್ಮ ಇವರಿಗೆ ನರ್ಸರಿ ನಮ್ಮಲ್ಲೇ ಕೊಡ್ಬೇಕು ಸರ್. ರೈತರಿಗೆ ಕೊಟ್ಟರೆ ಗಿಡಗಳು ಇಂಪ್ರೂವ್ಮೆಂಟ್ ಮಾಡ್ತಾರೆ, ಅವ್ರು ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಿ ಸರ್, ತೋಟಗಾರಿಕೆ ಇಲಾಖೆಯಿಂದಾನೆ ಕೊಡಲಿ ಅಥವಾ ನಮ್ಮಿಂದಾನೆ ಮಾರಾಟ ಮಾಡಲಿ, ನಮಗೆ ಇಷ್ಟು ಇಷ್ಟು ಹಗಿ ಬೆಳೆದ್ರೆ ಇಷ್ಟು ಲೇಬರ್ ಚಾರ್ಜ್ ಅಂತೇಳಿ ಇದು ಮಾಡ್ಬೇಕು ಸರ್. ಒಂದು ಹಗಿಗೆ ಇಷ್ಟು ಅಂತೇಳಿ ಅಥವಾ ರೇಟ್ ರೇಟು ಅವರೇ ಫಿಕ್ಸ್ ಮಾಡಿ ಸರ್, ತೋಟಗಾರಿಕೆ ಬೇಡನಲ್ಲ. ಆದ್ರೆ ಮೈಂಡೇಸ್ ಅನ್ನು ವರ್ಕ್ ಮಾಡೋಕ್ಕಂಥ ಮೈಂಡೇಸ್ ಬೇಕೇ ಬೇಕಲ್ಲ ಸರ್. ಲೇಬರ್ ವರ್ಕಿನ ಪೇಮೆಂಟ್ ಕೊಡಬೇಕು, ನಾವೇ ಸ್ವಂತ ರೈತರೇ ಮಾಡ್ತಾರಂದ್ರೆ ಅವ್ರಿಗೆ ಇಷ್ಟಂದಂಗೆ ಕೊಡಬೇಕು, ಇಷ್ಟು ಸಾವಿರ ಹಗಿಗೆ ಇಷ್ಟು ಮೈಂಡೇಸ್ ಕೊಡ್ತೀವಿ ಅಂತೇಳಿ. ಬೆಲೆ ಸಿಗ್ತದಲ್ವಾ ನಿಮಗೆ ನೀವು ಮಾಡಿಕೊಡೋದಾದ್ರೆ? ನಾವು ಕೊಡ್ತೀವಿ ಸರ್, ಅದು ಎಲ್ಲ ಕಡೆ ಸಸಿಗಳಿಗೆ ಇಷ್ಟಂತ ಬೆಲೆ ನಿಗದಿ ಮಾಡಿನೇ ಖರೀದಿ ಮಾಡ್ತಾರೆ. ಹ್ಞೂ ಸರ್, ಈಗಿನ ಪರಿಸ್ಥಿತಿ ಒಳಗೆ 25 rupees ಒಂದು ಹೂವಿನ ಗಿಡ ಇದೆ ಸರ್ ಇಲ್ಲೇ ಲೋಕಲಲ್ಲಿ. ಈಗ ಮತ್ತೆ ನಾವು ಅದನ್ನೆಲ್ಲ ಪ್ಯಾಕೆಟ್ ಮಾಡಿದ್ರೆ 35-40 rupees ಒಂದು ಹಾಗೆ ಆಗುತ್ತೆ ಸರ್. ಓ ಹಂಗಾಗ್ತದೆ. ಮಾಮೂಲಿ ನಾವು ಹೆಂಗೆ ಗುಲಾಬಿ ಎಲ್ಲ ಪ್ಯಾಕೆಟಲ್ಲಿ ಮಾಡ್ತೀವೋ ಆ ಥರ ನಾವು ಮಲ್ಲಿಗೆ ಹೂವು ಮಾಡಿದ್ರೆ 40 rupees ಒಂದು ಹಾಗೆ ಆಗುತ್ತೆ ಸರ್. ಅದಕ್ಕೆ ಸ್ವಲ್ಪ ನಮ್ಮ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಸ್ವಲ್ಪ ಒತ್ತು ಮಾಡ್ಬೇಕು ಸರ್. ಓಹೋ, ಇವಾಗ ಯುವಕರು ಕೃಷಿಯಲ್ಲಿ ಆಸಕ್ತಿಯನ್ನು ಕಡಿಮೆ ಮಾಡಿಕೊಳ್ತಿದ್ದಾರೆ ಅಥವಾ ಆಸಕ್ತಿ ವಹಿಸ್ತಾ ಇಲ್ಲ ಅನ್ನೋದೊಂದು ಸಾಮಾನ್ಯವಾಗಿರ್ತಕ್ಕಂಥ ಆರೋಪ. ನೀವೊಬ್ಬ ಯುವಕರಾಗಿ ಈ ಆರೋಪವನ್ನು ಒಪ್ಕೊಳ್ತೀರಾ? ಅಂದರೆ ಈ ಬಿಸಿಲಿನ ತಾಪಮಾನಕ್ಕೆ ಅರ್ಧ ನಮ್ಮ ರೈತರು, ಆಮೇಲೆ ರೈತರಿಗೆ ಹೆಣ್ಣು ಕೊಡಲ್ಲ ಅನ್ನೋದೊಂದು ಮನೋಭಾವನೆ. ಅದರಿಂದ ಈ ಬೇಡ ಬೇಡಪ್ಪ ಹೋಗೋಣ, ಎಲ್ಲರ ಕಂಪ್ನಿಲಿ ಆರಾಮ್ ಇರ್ತೀವಿ, ಫ್ಯಾಕ್ಟ್ರಿ ಒಳಗೆ ಎಲ್ಲರೂ ಕೆಲಸ ಮಾಡ್ಕೊಂತಿದ್ರೆ ಆ ಫ್ಯಾಕ್ಟ್ರಿ ಒಳಗೆ ನಾವು 10-15 ಸಾವಿರ ಸಂಬಳ ಕೆಲಸ ಮಾಡಿ ಬೇಡ, 25,000 ಸಂಬಳ ಕೊಟ್ಟರೆ ಕೆಲಸ ಮಾಡಿದ್ರು, ಫ್ಯಾಮಿಲಿ ಕಡೆಯಿಂದ ಜೀವನ ಮಾಡೋದು ಭಾಳ ಕಷ್ಟ ಇದೆ ಸರ್. ಈಗ ಒಂದು 10 ವರ್ಷ ಚೆನ್ನಾಗಿರ್ಬೋದು, ಮುಂದೆ ಹೋಗ್ತಾ ಹೋಗ್ತಾ ಕಷ್ಟ ಆಗುತ್ತೆ, ಮತ್ತೆ ಹಳ್ಳಿಗೆ ಬರ್ತಾರೆ. ಅವ್ರು ಬಂದು ಏನು ಮಾಡ್ತಾರೆ ಸರ್ ವಯಸ್ಸಾದ್ಮೇಲೆ ಇಲ್ಲಿ ಬಂದು ರೈತಕಿನ ಮಾಡೋದಿಗೆ? ಆದರೆ ಒಳ್ಳೆಯದಲ್ಲೇ ಕೃಷಿ ಮಾಡ್ಬೇಕು ನಾನು ಹೇಳೋದು. ಆಮೇಲೆ ಕೂತ್ಕೊಂಡು ಉಣ್ಣಕ್ಕಾಗುತ್ತೆ ಕೃಷಿಯಲ್ಲಿ? ನಾವು ವಯಸ್ಸಾದ್ಮೇಲೆ ಬಂದು ಕೃಷಿ ಮಾಡ್ತೀವನ್ನೋ ಸುಳ್ಳು, ಆಗಲ್ಲ ಅದು ಆಮೇಲೆ. ಸರಿ, ಈಗ ನಮ್ಮ ಯುವಕರಿಗೆ ನೀವೊಬ್ಬ ಯುವ ರೈತರಾಗಿ ಏನು ಕಿವಿಮಾತು ಹೇಳಕ್ ಬಯಸ್ತೀರಿ? ನಮ್ಮದು ಎಜುಕೇಷನ್ ಮುಗಿದ್ಮೇಲೆ ನಮಗೆ ಗೌರ್ಮೆಂಟ್ ಜಾಬ್ ಬೇಕನ್ನೋದು ಬಿಡಬೇಕು. ಕೃಷಿ ಬಗ್ಗೆ ಅವಲಂಬನೆ ಕ್ಲೀನಾಗಿ ಅರ್ಥ ಮಾಡಿಕೊಂಡು ಒಳ್ಳೊಳ್ಳೆ ಕೃಷಿ ಬೆಳೆ ಬೆಳೆದ್ರೆ ಒಳ್ಳೆ ಇನ್ಕಮ್ ಇದೆ, ಅದನ್ನ ತಗೊಂಡು ನಾವು ಯಾವುದೇ ಗೌರ್ಮೆಂಟ್ ನೌಕರಿಗಿಂತ ಕಡಿಮೆ ಇಲ್ಲ ನಂಗೆ ಜೀವನ ಮಾಡೋ ತೋರಿಸ್ಬೇಕು ಒಂದು ಸಮಾಜದಲ್ಲಿ, ಅವಾಗ ಎಲ್ಲರೂ ನಮ್ಮ ತಿರುಗಿ ನೋಡ್ತಾರೆ. ಒಳ್ಳೆಯದು ಷಣ್ಮುಖ ಅವರೇ, ನಮ್ಮ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಒಬ್ಬ ಯುವ ರೈತರು, ಮಲ್ಲಿಗೆ ಬೆಳೀತಾ ಇದ್ದೀರಾ, ಜೊತೆಗೆ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದೀರಾ, ಆ ನಂತರದಲ್ಲಿ ಮಲ್ಲಿಗೆ ಬೆಳೆಗಾರರ ಸಂಘದ FPOದಲ್ಲಿ ತಾವು CEO ಆಗಿ ಕೆಲಸ ಮಾಡ್ತಾ ಇದ್ದೀರಿ. ಸಾಕಷ್ಟು ಕನಸುಗಳನ್ನು ಕಟ್ಟಿಕೊಂಡು ರೈತರೊಟ್ಟಿಗೆ ಕೆಲಸ ಮಾಡಿಕೊಂಡು ಮಲ್ಲಿಗೆ ಬೆಳೆಗಾರರ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೀರಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೆಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ರೈತ ಬಾಂಧವರೇ, ಇದುವರೆಗೂ ಕೃಷಿ ಅನುಭವಗಳ ಕುರಿತು ಹೂವಿನ ಹಡಗಲಿ ತಾಲೂಕು ಹನಕನಹಳ್ಳಿ ಗ್ರಾಮದ ಯುವ ರೈತರಾದ ಷಣ್ಮುಖ ಎಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಸಂದರ್ಶಿಸಿದವರು ಸೋನೇಶ್ ಉಪ್ಪಾರ್ ಅವರು. ಇದೀಗ ಕೇಳಿ ರೈತರಿಗೆ ಸಲಹೆ. ಮೇವಿನ ಬೆಳೆಗಳು ಹೈನುಗಾರಿಕೆಯನ್ನ ಒಂದು ಮುಖ್ಯ ಕಸುಬನ್ನಾಗಿ ಮಾಡಿಕೊಂಡಾಗ ಮೇವಿನ ಬೆಳೆಗಳನ್ನ ಬೆಳೆಯೋದ್ರ ಕಡೆ ತನ್ನ ಗಮನವನ್ನ ಹರಿಸಿದ್ರೆ ನಾವು ಉತ್ತಮವಾದಂತಹ ಗುಣಮಟ್ಟದ ಮೇವಿನ ಬೆಳೆಗಳನ್ನ ಬೆಳೆದು ಜಾನುವಾರುಗಳಿಗೆ ತಿನ್ನಲು ಕೊಟ್ರೆ ಅವುಗಳ ಆರೋಗ್ಯ ಹೆಚ್ಚುತ್ತೆ, ಜೊತೆಯಲ್ಲಿ ಹಾಲಿನ ಪ್ರಮಾಣ ಹೆಚ್ಚಾಗುತ್ತೆ, ಹಾಲಿನ ಗುಣಮಟ್ಟ ಹೆಚ್ಚಾಗುತ್ತೆ, ಹಾಗೇನೆ ಅವುಗಳ ಸಂತಾನೋತ್ಪತ್ತಿಯ ಕ್ಷಮತೆ ಸಹ ಅಧಿಕಗೊಳ್ಳುತ್ತೆ. ಮೇವಿನ ಬೆಳೆಗಳು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ರೈತರು ನೇಪಿಯರನ್ನ ಅದನ್ನ ಗವರ್ಮೆಂಟ್ ಹುಲ್ಲು ಅಂತ ಹೇಳಿ ರೈತರು ಹೇಳ್ತಾರೆ, ಅಕ್ರಿ ಬೊಮ್ಮನಹಳ್ಳಿ ಆ ಭಾಗದಲ್ಲೆಲ್ಲ ಮುಳ್ಸಜ್ಜೆ ಅಂತ ಹೇಳ್ತಾರೆ. ಇದನ್ನ ಸಾಮಾನ್ಯವಾಗಿ ಬೆಳೆದಿರೋದನ್ನ ನೋಡ್ತೇವೆ. ಮೇವು ಅಂತ ಹೇಳಿದ್ರೆ ಬರೀ ಅದೊಂದೇ ಅನ್ನೋ ಒಂದು ಭಾವನೆ ರೈತರಲ್ಲಿದೆ, ಅದು ಸುಳ್ಳು. ನಾವು ಹೇಗೆ ದಿನನಿತ್ಯ ಆಹಾರವನ್ನ ಸೇವಿಸ್ಬೇಕಾದ್ರೆ ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ಸೇವಿಸ್ತೇವೋ, ಹಾಗೇನೆ ದನಗಳಿಗೆ ಮೇವನ್ನು ನೀಡಬೇಕಾದ್ರೆ ದಿನನಿತ್ಯವೂ ಒಂದೇ ತರದ ಮೇವನ್ನು ನೀಡೋದಕ್ಕೆ ಬದಲಾಗಿ ಬೇರೆ ಬೇರೆ ಬಗೆಯ ಮೇವುಗಳನ್ನು ನೀಡಿದ್ರೆ ಅವುಗಳ ಆರೋಗ್ಯ ವೃದ್ಧಿಸುತ್ತೆ ಅನ್ನೋದನ್ನ ನಾವು ಮನಗಾಣಬೇಕು. ಮುಖ್ಯವಾಗಿ ಮೇವೆಲ್ಲನೇ ಎರಡು ರೀತಿ ಇದೆ, ಒಂದು ಏಕದಳ ಮೇವಿನ ಬೆಳೆಗಳು ಮತ್ತು ದ್ವಿದಳ ಮೇವಿನ ಬೆಳೆಗಳು ಅಂತ ಹೇಳಿ. ಈ ಏಕದಳ ಮೇವಿನ ಬೆಳೆಗಳನ್ನ 65% ಮತ್ತೆ ದ್ವಿದಳ ಮೇವಿನ ಬೆಳೆಗಳನ್ನ 35% ಜೊತೆಯಾಗಿ ನೀಡಿದ್ರೆ ಸಮತೋಲನ ಮೇವನ್ನ ಕೊಟ್ಟಾಗಿ ಆಗುತ್ತೆ. ಅದರಿಂದ ಜಾನುವಾರುಗಳ ಆರೋಗ್ಯ ವೃದ್ಧಿ ಆಗುತ್ತೆ ಮತ್ತು ಹಾಲಿನ ಉತ್ಪಾದನೆ ಸಹ ಜಾಸ್ತಿ ಆಗೋದನ್ನ ನಾವು ನೋಡ್ಬೋದು. ಏಕದಳ ಮೇವಿನ ಬೆಳೆಗಳಲ್ಲಿ ಮತ್ತೆ ಏಕವಾರ್ಷಿಕ ಮೇವಿನ ಬೆಳೆಗಳಿದೆ, ಬಹುವಾರ್ಷಿಕ ಮೇವಿನ ಬೆಳೆಗಳಿದಾವೆ. ಈ ಏಕವಾರ್ಷಿಕ ಮೇವಿನ ಬೆಳೆಗಳಲ್ಲಿ ಮುಖ್ಯವಾಗಿ ಮೇವಿನ ಮೆಕ್ಕೆಜೋಳ, ಮೇವಿನ ಮೆಕ್ಕೆಜೋಳದಲ್ಲಿ ಸೌತ್ ಆಫ್ರಿಕನ್ ಡಾಲ್ ಅಂತ ಎಸಿಎಟಿ ಅಂತ ಹೇಳಿ ಬಹಳ ಜನಪ್ರಿಯವಾದಂತಹ ಒಂದು ಮೇವು, ಮತ್ತೆ ಮೇವಿನ ಜೋಳ, ಮೇವಿನ ಸಜ್ಜೆ, ಇವುಗಳನ್ನ ಮೇವಿಗಾಗಿ ಬೆಳ್ಕೊಳ್ಬಹುದು. ಮೇವನ್ನ ಬೆಳೆದಂತಹ ಸಂದರ್ಭದಲ್ಲಿ ಆಗಾಗ್ಗೆ ನೀರನ್ನ ಕೊಡ್ಲಿಕ್ಕೆ ಅವಕಾಶ ಇತ್ತಂತಹ ರೈತ ಬಾಂಧವರು ಬಹುವಾರ್ಷಿಕ ಮೇವಿನ ಬೆಳೆಗಳನ್ನು ಬೆಳ್ಕೊಳ್ಳೋದು ಹೆಚ್ಚು ಸೂಕ್ತ. ರೈತ ಬಾಂಧವರಿಗೆ ಗೊತ್ತಿರೋ ಹಾಗೆ ಜೋಳ ಬಹಳ ರುಚಿಯಾದಂತಹ ಒಂದು ಮೇವು. ಜೋಳದಲ್ಲೇನೆ ಒಂದು ಬಹುವಾರ್ಷಿಕ ಮೇವಿನ ಒಂದು ತಳಿಯನ್ನ ಇತ್ತೀಚೆಗೆ ನಾವು ಹೆಚ್ಚು ರೈತರಲ್ಲಿ ಪ್ರಚಾರ ಪಡಿಸ್ತೇವೆ. ಅದರ ಹೆಸರು COFS 29 ಮತ್ತು COFS 31 ಅಂತ ಹೇಳಿ, ಕೊಯಮತ್ತೂರ್ ಫಾರ್ಡರ್ ಸ್ವರ್ಗ. ಇದು ಹೆಚ್ಚು ರುಚಿಯಾಗಿರ್ತಕ್ಕಂತಹ ಮತ್ತೆ ಕಾಂಡ ಮೆದುವಾಗಿರ್ತಕ್ಕಂತಹ ಒಂದು ಮೇವು. ಇದನ್ನು ಸಹ ನೀರಾವರಿ ಅವಕಾಶ ಇರತಕ್ಕಂತಹ ರೈತರು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಹಾಗೇನೆ ಅನೇಕ ಬಹುವಾರ್ಷಿಕ ಮೇವಿನ ಹುಲ್ಲುಗಳಿದೆ, ಅವುಗಳಲ್ಲಿ ನೇಪಿಯರ್ ಇರ್ಬೋದು, ಗಿನಿ ಇರ್ಬೋದು, ಅಂಜನ್ ಹುಲ್ಲುಗಳು. ತನ್ನ ಅವಶ್ಯಕ್ಕೆ ತಕ್ಕ ಹಾಗೆ ಈ ಹುಲ್ಲುಗಳನ್ನ ರೈತರು ಬೆಳೀಲಿಕ್ಕೆ ಅವಕಾಶ ಇದೆ. ಸಾಮಾನ್ಯವಾಗಿ ಈ ಮೇವಿನ ಬೆಳೆಗಳೆಲ್ಲ ಮುಂಗಾರಿಗೆ ನಾವು ಬೀಜವನ್ನ ಬಿತ್ತನೆ ಮಾಡಿಕೊಂಡ್ರೆ ಅಥವಾ ಕಾಂಡಗಳನ್ನ ನಾಟಿ ಮಾಡಿದ್ರೆ ಹೆಚ್ಚು ಉಲ್ಸಾಗಿ ಬೆಳೀತವೆ, ಮತ್ತೆ ಮುಂದಿನ ದಿನಗಳಲ್ಲಿ ಅವುಗಳಿಂದ ಅಧಿಕ ಇಳುವರಿಯನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದು ಏಕದಳ ಮೇವಿನ ಬೆಳೆಗಳ ಬಗ್ಗೆ ಆಯ್ತು. ಇನ್ನು ದ್ವಿದಳ ಮೇವಿನ ಬೆಳೆಗಳನ್ನ ಬಗ್ಗೆ ನಾವು ಹೇಳ್ಬೇಕಾದ್ರೆ, ಈ ದ್ವಿದಳ ಮೇವಿನ ಬೆಳೆಗಳನ್ನು ನಾವು ಕಾಳುಗಳನ್ನ ಕೊಟ್ಟ ಹಾಗೆ, ದನಗಳಿಗೆ ಹಿಂಡಿಯನ್ನ ಕಾಳನ್ನ ಕೊಟ್ಟ ಹಾಗೆ ಏಕವಾರ್ಷಿಕ ಮತ್ತು ಬಹುವಾರ್ಷಿಕ ದ್ವಿದಳ ಮೇವಿನ ಬೆಳೆಗಳಿದೆ. ಏಕವಾರ್ಷಿಕ ದ್ವಿದಳ ಮೇವುಗಳಲ್ಲಿ ನಾವು ಮೇವಿನ ಅಲಸಂದೆ ಇದೆ, ಹುರುಳಿ ಇದೆ. ಅದೇನೆ ಬಹುವಾರ್ಷಿಕ ದ್ವಿದಳ ಮೇವುಗಳಲ್ಲಿ ಬಹಳ ಮುಖ್ಯವಾಗಿ ಕುದುರೆ ಮೆಂತೆ, ದಶರಥ ಅಥವಾ ಹೆಜ್ ಲ್ಯೂಸರ್ನ್ ಅಂತ ಹೇಳ್ತೀವಿ, ಸ್ಟೈಲೋಸಾಂಥಸ್, ಇವುಗಳಿದೆ. ದ್ವಿದಳ ಮೇವಿನ ಬೆಳೆಗಳನ್ನು ಬೆಳ್ಕೊಳ್ಳೋದು ಸಹ ಅಷ್ಟೇ ಮುಖ್ಯ ರೈತರು. ಆದ್ರೆ ಇವುಗಳನ್ನ ಹೆಚ್ಚು ಪ್ರಮಾಣದಲ್ಲಿ ಕೊಡಬಹುದು. ದ್ವಿದಳ ಮೇವನ್ನೇ ಹೆಚ್ಚು ತಿನ್ನಿಸಿದ್ರೆ ಅದು ಆರೋಗ್ಯಕ್ಕೆ ಹಾನಿಯನ್ನು ಸಹ ಉಂಟು ಮಾಡಬಹುದು. ನಮ್ಮ ಬಳ್ಳಾರಿಗೆ ಕಡಿಮೆ ಮಳೆ ಬೀಳ್ತಕ್ಕಂತ ಪ್ರದೇಶ, ಹಾಗಾಗಿ ಇಲ್ಲಿ ಸುಲಭವಾಗಿ ಈ ದಶರಥ ಮತ್ತೆ ಸ್ಟೈಲೋಸಾಂಥಸ್ ಎನ್ನುವಂತಹ ಮೇವಿನ ಬೆಳೆಗಳು ನಮ್ಮ ಭಾಗಕ್ಕೆ ಹೆಚ್ಚು ಸೂಕ್ತ, ಮತ್ತೆ ಬರ ನಿರೋಧಕ ಶಕ್ತಿ ಸಹ ಇದೆ ಅನ್ನೋದನ್ನ ನಾವು ನೋಡ್ತೇವೆ. ಇವುಗಳನ್ನ ಬೆಳೆಸೋದ ಕಡೆನೂ ರೈತರು ಗಮನ ಹರಿಸಬಹುದು. ಹಾಗೇನೆ ಕೆಲವು ಮರಗಳನ್ನ ಬೆಳೆಸ್ಕೊಂಡು ನಾವು ಬೇಸಿಗೆಯ ಸಂದರ್ಭದಲ್ಲೂ ಒಂದಿಷ್ಟು ಹಸಿರು ಮೇವನ್ನ ಪಡೆಯೋದ್ರ ಕಡೆ ಗಮನ ಹರಿಸಬಹುದು. ಮೇವಿನ ಮರಗಳಾಗಿ ಸುಬಾಬುಲ್, ಚೊಗಚೆ ಮತ್ತು ನುಗ್ಗೆ, ಈ ರೀತಿ ಮೇವಿನ ಬೆಳೆಗಳನ್ನ ಬೆಳ್ಕೊಳ್ಳಿಕ್ಕೂ ರೈತರಿಗೆ ಅವಕಾಶ ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಚೊಗಚೆ ಏನಿದೆ ಅದರಲ್ಲಿ ದುಷ್ಪರಿಣಾಮವನ್ನು ಬೀರ್ತಕ್ಕಂತ ಯಾವುದೇ ವಸ್ತು ಈ ಚೊಗಚೆಯಲ್ಲಿ ಇಲ್ಲ. ಹಾಗಾಗಿ ಚೊಗಚೆಯನ್ನು ಸಹ ಬಹಳ ಅತ್ಯುತ್ತಮವಾದಂತ ಒಂದು ಮೇವು ಅಂತ ಹೇಳ್ತೇವೆ. ಮೇವಿನ ಮರವಾಗಿ ಅದನ್ನು ಬೆಳೆಸ್ಕೊಳ್ತಕ್ಕಂತ ಸಾಧ್ಯತೆ ಇದೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬಳ್ಳಾರಿಯಲ್ಲಿ ನಾವು COFS 31 ಮತ್ತು ದಶರಥ ಮೇವಿನ ಬೀಜಗಳನ್ನ ಮಾರಾಟ ಮಾಡ್ತೇವೆ. ರೈತರು ಸಹ ನಮ್ಮಲ್ಲಿ ಅವುಗಳನ್ನ ಕೇಳಿ ಪಡೀಲಿಕ್ಕೆ ಅವಕಾಶ ಇದೆ. ತಮಗೇನಾದರೂ ಸಮಸ್ಯೆಗಳು ಅಥವಾ ವಿಚಾರಗಳು ಬೇಕಿದ್ದಲ್ಲಿ 9486963317 ಈ ಒಂದು ಸಂಖ್ಯೆಗೆ ಸಂಪರ್ಕ ಮಾಡಿದ್ರೆ ನಾವು ಮೇವಿನ ಬೆಳೆಗಳ ಬಗ್ಗೆ ಮತ್ತು ಪಶುಪಾಲನೆಗೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಗಳ ಬಗ್ಗೆ ಸೂಕ್ತ ಮಾಹಿತಿಗಳನ್ನು ನೀಡಲಿಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ಯಾವಾಗಲೂ ಸಿದ್ಧ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ರೈತ ಬಾಂಧವರೇ, ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಕೆಲವು ಕೃಷಿ ಗೀತೆಗಳನ್ನು ಕೇಳೋಣಂತ. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಕೀಡಲೇಬೇಕು, ಹರಡುವ ಬೀಜವ ತಡಿಬೇಕು.

ಬಂದ ಬಂದನೇ ಗಿಲ ಯೋಗಿ ಬಂದ